ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತಾಂತ್ರಿಕ ಅಧಿಕಾರಿಗೆ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ನಾನು ಇವತ್ತು ನಿಮಗೆ ಈ ಒಂದು ಅಣಬೆ ಬಗ್ಗೆ ಇದರ ಒಂದು ಮಹತ್ವವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಅಣಬೆ, ನೀವು ನೋಡಿರ್ಬೋದು ಎಲ್ಲರೂ ಕೂಡ ಅಣಬೆ. ಅಣಬೆ ಒಂದು ಅತ್ಯಂತ ಉಪಯುಕ್ತವಾದ ಸಸ್ಯಹಾರಿ ತರಕಾರಿ ಬೆಳೆ. ಇವತ್ತು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಸುಮಾರು ಜಾತಿಯ ಅಣಬೆಗಳಿದೆ, ಸುಮಾರು ಒಂದು 1,000 ರಿಂದ 2,000 ಜಾತಿಯ ಅಣಬೆಗಳಿರ್ಬೋದು. ಅದರಲ್ಲೂ ಕೂಡ ಸುಮಾರು ಒಂದು 60-70% ಅಣಬೆಗಳು ತಿನ್ನಲಿಕ್ಕೆ ಯೋಗ್ಯವಾಗಿದ್ದಾವೆ. ನಿಮಗೆ ಗೊತ್ತಿರ್ಬೋದು ವರ್ಷಕ್ಕೆ ಒಂದು ಸಾರಿ ನಿಮಗೆ ಸಿಗುತ್ತೆ ಅಣಬೆ, ಅದು ಕೂಡ ಆಗಸ್ಟು ಸೆಪ್ಟೆಂಬರ್ ಎಂಡಲ್ಲಿ. ಇಲ್ಲಿ ಒಂದು 15 ದಿನದ ಅವಕಾಶದಲ್ಲಿ ನಿಮಗೆ ಅಣಬೆ ನ್ಯಾಚುರಲಾಗಿ ಸಿಗ್ತದೆ. ವರ್ಷದ ಪ್ರತಿದಿನವೂ ನಾವು ಅಣಬೆ ತಿನ್ನಬೇಕಂದ್ರೆ ಸಿಗೋದಿಲ್ಲ. ಹಾಗೆ ಬಂದುಬಿಟ್ಟು ಸುಮಾರೊಂದು 3-4 ಜಾತಿಯ ಅಣಬೆಗಳನ್ನು ತಂದುಬಿಟ್ಟು ಅದನ್ನು ಕೃತಕವಾಗಿ ಹೇಗೆ ಬೆಳೆಯುವುದನ್ನು ಲ್ಯಾಬಲ್ಲಿ ಕಂಡುಹಿಡ್ಬಿಡೋದು, ಅದನ್ನು ಕೃತಕವಾಗಿ ನಾವು ಇವತ್ತು ಬೆಳೀತಾ ಇದ್ವಿ. ಅಣಬೆಗಳು ನಿಮ್ಗೆ ಗೊತ್ತಿರ್ಬೋದು ಬಹಳ ಮಹತ್ವ ಇದೆ. ಅಣಬೆಗಳ ಒಂದು ಪೌಷ್ಟಿಕಾಂಶವನ್ನು ನೋಡಿಬಿಟ್ರೆ ತುಂಬ ಚೆನ್ನಾಗಿ, ಇದರಲ್ಲಿ ಸುಮಾರು 35-40% ಪ್ರೋಟೀನ್ ಅಂಶ ಇದೆ, ಮತ್ತು ಇದರಲ್ಲಿ ಸಕ್ಕರೆ ಅಂಶ ಇಲ್ಲವೇ ಇಲ್ಲ, 0%. ಕೊಲೆಸ್ಟ್ರಾಲ್ ಅಂಶ ಇಲ್ಲವೇ ಇಲ್ಲ, ತುಂಬ ಕಮ್ಮಿ ಕೊಲೆಸ್ಟ್ರಾಲ್ ಇದೆ. ಮತ್ತು ಇದರಲ್ಲಿ ಪಚನಗುವ ಸಸಾರಜನಕ ಅಂತೀವಿ ಅದು ತುಂಬ ಚೆನ್ನಾಗಿದೆ, 70-90% ಇದೆ. ಆಮೇಲೆ ಇದರಲ್ಲಿ ವಿಟಮಿನ್ ಎ ತುಂಬ ಜಾಸ್ತಿ ಇದೆ, ಆಮೇಲೆ ಖನಿಜಾಂಶಗಳು ತುಂಬ ಜಾಸ್ತಿ ಇದ್ದಾವೆ. ಮತ್ತು ಕೊಲೆಸ್ಟ್ರಾಲ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲದಿರೋದ್ರಿಂದ ಹಾರ್ಟ್ ಪೇಷೆಂಟಿಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಖನಿಜಾಂಶಗಳು ಪೊಟ್ಯಾಶ್ ಮತ್ತು ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ಈ ಟೆನ್ಷನ್ ಬರೋ ವ್ಯಕ್ತಿಗಳಿಗೆ ತುಂಬ ಉತ್ತಮವಾದದ್ದು. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಜಾಸ್ತಿಯಾಗಿ ವಿಟಮಿನ್ ಎ ಇದರಲ್ಲಿರೋದ್ರಿಂದ ಈ ಹೆಣ್ಣುಮಕ್ಕಳಿಗೂ ತುಂಬ ಉತ್ತಮವಾದ ಆಹಾರ ಆಗ್ತದೆ. ಒಟ್ಟಾರೆಯಾಗಿ ಡೈಲಿ ಒಂದು 15 ಗ್ರಾಮ್ ಅಣಬೆನ ಸೇವಿಸ್ತಾ ಬಂದರೆ ಎಲ್ಲ ರೋಗದಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅಂತ. ಹಾಗಾಗಿ ಈ ಒಂದು ಅಣಬೆಗೆ ಇವತ್ತು ತುಂಬ ಮಹತ್ವ ಬಂದಿದೆ. ನಾವೇನು ಮಾಡ್ತೀವಿ ಅಂದರೆ ಆರೋಗ್ಯಕಲ್ಲದೆ ಆದರೂ ಕೂಡ ಕೃಷಿಕರು ಅಥವಾ ನಿರುದ್ಯೋಗಿ ಯುವಕರು ಕೂಡ ಇದನ್ನು ಒಂದು ಹವ್ಯಾಸವನ್ನು ಮಾಡಿಕೊಂಡು ಅಣಬೆಯನ್ನು ಉದ್ಯೋಗವನ್ನು ಕೂಡ ಮಾಡಿಕೊಂಡು ಉಪಕಸುಬಾಗಿ ಕೂಡ ಉಪಯೋಗ ಮಾಡಿಕೊಂಡು ಇದರಿಂದ ಉತ್ತಮವಾದ ಆದಾಯವನ್ನು ಕೂಡ ಪಡಲಿಕ್ಕೆ ಇವತ್ತು ಆಗಿದೆ. ಇವತ್ತು ತುಂಬ ಅಣಬೆಗೆ ತುಂಬ ಮಾರ್ಕೆಟ್ ಕೂಡ ತುಂಬ ಜಾಸ್ತಿ ಆಗ್ತಿದೆ. ಈ ಒಂದು ಅಣಬೆಗಳಲ್ಲಿ ಸುಮಾರು ಜಾತಿಯ ಅಣಬೆಗಳಿದ್ದಾವೆ, ಗುಂಡಿ ಅಣಬೆ ಅಂತೇಳಿದೆ, ಚಿಪ್ ಅಣಬೆ, ಹುಲ್ಲಣಬೆ, ಹಾಲು ಬಿಳಿ ಅಣಬೆ, ಅದರಿಂದ 5 ಜಾತಿ ಅಣಬೆಗಳು ತಿನ್ನಲಿಕ್ಕೆ ತುಂಬ ಯೋಗಿದೆ. ಇವತ್ತು ಮಾರ್ಕೆಟ್ಗಳಿಗೂ ನಿಮ್ಗೆ ಸಿಗ್ತಾ ಇದೆ. ಹಾಗಾಗಿ ಏನು ಖರ್ಚಿಲ್ಲದೆ ಕಣ ಚಿಪ್ಪಣಬೆನ ನೀವು ಬೆಳೀಬೋದು. ಇದಕ್ಕೆ ನಾವು ಡಿಂಗ್ರಿ ಅಣಬೆ ಅಂತೀವಿ, ಫ್ಲೋರೆಟಸ್ ಜಾತಿ ಅಣಬೆ. ಅಂದರೆ ಜಾಸ್ತಿ ಖರ್ಚಿಲ್ಲ. ಅದೇ ನೀವು ಗುಂಡಿ ಅಣಬೆ ಬೆಳಿಬೇಕಂದ್ರೆ, ಬಿಳಿ ಹಾಳಿ ಅಣಬೆ ಬೇಕಂದರೆ ನಿಮಗೆ ಜಾಸ್ತಿ ಖರ್ಚು ಬರ್ತದೆ, ಅದಕ್ಕೆಲ್ಲ ನಿಮಗೆ ಸುಮಾರು ಖರ್ಚು ಬರ್ತದೆ, ಅದಕ್ಕೆ ಬೇಕಾದ ಒಂದು ರೂಮ್ಗಳೆಲ್ಲ ಬೇಕಾಗ್ತದೆ. ಅದು ಚಿಪ್ಪಣಬೆನ ಯಾರು ಬೇಕಾದರೂ ಬೆಳಿಬೋದು, ಒಣ ಹುಲ್ಲಿದ್ರೆ ಸಾಕು. ಹುಲ್ಲಂದರೆ ನಾವು ಅಣಬೆ ಏನು ಮಾಡ್ತೀವಿ ಅಂದರೆ ಇದೊಂದು ವಸ್ತುವನ್ನು ಕೊಳಿಸ್ಬಿಟ್ಟು ಜೀವನ ಮಾಡೋದು, ಇದೊಂದು ಶಿಲೀಂಧ್ರ. ಅಂದರೆ ನಾವು ಒಂದು ಒಣಗಿರುವ ತ್ಯಾಜ್ಯ ವಸ್ತುವನ್ನು ಆ ಶಿಲೀಂಧ್ರಕ್ಕೆ ಕೊಡಬೇಕು, ಆ ಶಿಲೀಂಧ್ರ ಆ ವಸ್ತುವನ್ನು ಕೊಳಿಸ್ಬಿಟ್ಟು ಜೀವನ ಮಾಡಿ ನಮಗೆ ಹೂವಾಗಿ ಅಣಬೆನ ಕೊಡ್ತದೆ. ಆ ರೀತಿಯಾಗಿ ನೀವು ಯಾವುದೇ ಹುಲ್ಲಾಗಿರ್ಬೋದು, ಭತ್ತದಲ್ಲಿರ್ಬೋದು, ರಾಗಿ ಹುಲ್ಲಿರ್ಬೋದು, ಅಥವಾ ಕಬ್ಬಿನ ತೆರಗಾಗಿರ್ಬೋದು, ಈ ಫಾರೆಸ್ಟಲ್ಲಿ ಬಿದ್ದ ಕಾಡಲ್ಲಿ ಬಿದ್ದ ಎಲೆಗಳಲ್ಲೂ ಕೂಡ ನೀವು ಅಣಬೆನ ಬೆಳಿಬೋದು. ಒಟ್ಟು ಒಣಗಿರಬೇಕು. ಆ ಒಣಗಿದ ಹುಲ್ಲನ್ನು ತಂದು ಅದನ್ನು ಒಂದು ಸ್ವಲ್ಪ ನೆನೆಸ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ನಾವು ಲೇಯರ್ ಬೈ ಲೇಯರ್ ಆಗಿ ಮಶ್ರೂಮ್ ಸ್ಪಾನ್ ಅಂತ ಹೇಳ್ತೀವಿ, ಅಣಬೆ ಬೀಜ ಅಂತ ಹೇಳ್ಬಿಟ್ಟು, ಅಣಬೆ ಸಂಶೋಧನಾ ಕೇಂದ್ರ ಅಂತಬಿಟ್ಟು ತೋಟಗಾರಿಕಾ ಜೈವಿಕ ಕೇಂದ್ರಗಳಲ್ಲಿ ನಿಮಗೆ ಅಣಬೆ ಬೀಜ ಸಿಗ್ತಾ ಇದೆ. 1 ಕೆಜಿ ಅಣಬೆ ಬೀಜಕ್ಕೆ 80-100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು 1 ಕೆಜಿ ಅಣಬೆ ಬೀಜ ತಂದು ಹುಲ್ಲುಗಳಲ್ಲಿ ಅದನ್ನು ಹಾಕಿ ಮಾಡೋದ್ರಿಂದ ಸುಮಾರು 8-10 ಕೆಜಿ ಅಣಬೆಯನ್ನು ನೀವು ಬೆಳಿಬೋದು. 1 ಕೆಜಿ ಅಣಬೆಗೆ 200-250 ರೂಪಾಯಿ ತನಕನೂ ದರ ಇದೆ. ನಾವು ಹೇಳೋದಿಷ್ಟಿಂಗ್, ನೀವು ಮೊದಲು ನೀವು ತಿನ್ನಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ್ಬಿಟ್ಟು ಇದು ತಿನ್ನೋದ್ರಿಂದ ಮಕ್ಕಳಿರ್ಬೋದು, ನಮ್ಮ ವೃದ್ಧರಿರ್ಬೋದು, ನಮ್ಮ ಯಾರೇ ಇದ್ದರೂ ಕೂಡ ಅಣಬೆನ ಯಥೇಚ್ಛವಾಗಿ ತಿನ್ಬೋದು. ತಿಂದರೂ ಕೂಡ ಏನು ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಇವತ್ತು ಸಮಸ್ಯೆ ಇಲ್ಲ. ತಾಲೂಕು ಪ್ಲೇಸ್ಗಳಲ್ಲಿ, ಬೇಕರಿಗಳಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಉಪಕಸುಬಾಗಿ ಕೂಡ ಈ ರೈತರನ್ನು ಉಪಯೋಗ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಇದಕ್ಕೆ ಹೆಚ್ಚಿನ ಒಂದು ತರಬೇತಿ ನೀವು ತೊಗೊಂಡ್ರೆ ಒಳ್ಳೆಯದು. ತರಬೇತಿ ತೊಗೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಈ ತರಬೇತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲೂ ಕೂಡ ಕೊಡ್ತೀವಿ. ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಏನಾದರೂ ಬೇಕಂದರೆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ, 9444-8252-50 ಮಾಡಿ. ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಬೋದು. ಅಥವಾ ನಿಮ್ಮಲ್ಲಿ ಏನಾದರೂ ಗುಂಪಿದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಗುಂಪಾಗಿ ಒಂದು 30 ಜನ ಬಂದರೆ ಒಂದು ದಿನ ತರಬೇತಿಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಬಿಕೆ ಸುಮಿತ್ರ ಹಾಡಿರುವ ಒಂದು ಜನಪದ ಗೀತೆ. ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ, ಸುಖ ಜನಪದ ಗೀತೆ ಕೇಳಿದ್ರಿ. ಇದೀಗ ಹೂವಿನ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ಟಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ಯುವ ಕೃಷಿಕರಾದಂತಹ ಟಿ ಸತೀಶ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಹೂವಿನ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಜೊತೆಗೆ ಈ ಒಂದು ಹೈನುಗಾರಿಕೆಯನ್ನು ಸಹ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸತೀಶ್ ಅವರೇ. ನಮಸ್ಕಾರ ಸರ್. ಸತೀಶ್ ಅವರೇ, ಹೇಳಿ, ನಿಮ್ಮ ಕೃಷಿ ಬದುಕು ಅಂತಂದ್ರೆ ಎಷ್ಟನೇ ವಯಸ್ಸಿನಿಂದ ಪ್ರಾರಂಭ ಆಯಿತು? ಸರ್, ನಮ್ಮ ಕೃಷಿ ಬದುಕನ್ನು ನಾವು ಚಿಕ್ಕಂದಿನಿಂದ ಮಾಡ್ಕೊಂಡು ಬಂದಿದ್ವಿ. ಅದ್ರ ಜೊತೆಗೆ ಎಜುಕೇಷನ್ ಮಾಡ್ಕೊತಾನೆ ಕೃಷಿ ಅವಲಂಬನೆ ಮಾಡ್ಕೊಂತ ಬಂದಿದ್ವಿ. ಈಗ ನಾವು ಕೃಷಿಯಲ್ಲಿ ಅವಲಂಬನೆ ಆಗಿ ನಾವು ತೋಟಗಾರಿಕೆ ಬೆಳೆ ಇದಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ವಿ. ನಾವು ತೋಟಗಾರಿಕೆ ಬೆಳೆಯಲ್ಲಿ ಕನಕಾಂಬ್ರ, ಮಲ್ಲಿಗೆ ಮತ್ತೆ ಪತ್ರಿ, ಸುಗಂಧರಾಜನ್ನು ಬೆಳೀತಾ ಇದ್ವಿ. ಈ ಒಂದು ಹೂವಿನ ಬೆಳೆಗಳನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಹೂವಿನ ಬೆಳೆಯಲ್ಲಿ ಅಧಿಕ ಲಾಭ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಈ ಬೆಳೆಯಕ್ಕೆ ಹತ್ಕೊಂಡಿದ್ವಿ ಸರ್. ಒಂದ್ ಕಡೆ ದಿನನಿತ್ಯ ನಾವು ಆದಾಯ ಕಾಣಬಹುದು. ಹ್ಞೂ ಸರ್, ಪ್ರತಿದಿನವೂ ನಾವು ಆದಾಯ ಕಾಣ್ಬೋದು. ಇದರಲ್ಲಿ ದ್ವಿದಳ ಇದರಲ್ಲಿ 3 ತಿಂಗಳಾಗಬೇಕು ಸರ್ ಬೆಳೆ ಬರಬೇಕಂದ್ರೆ. ಅದರಲ್ಲಿ 3 ತಿಂಗಳಿಗೆ ಒಂದ್ಸರಿ ಬರ್ಬೋದು ರೇಟು, ಇಲ್ಲಾಂದ್ರೆ ಇಲ್ಲ. ಆದ್ರಿಂದ ನಾವು ಇದನ್ನ ಪರ್ಯಾಯ ಬೆಳೆಯಾಗಿ ಬೆಳ್ಕೊಂಡು ನಾವು ಈಗ ಇದೇ ಕಸಬು ಮಾಡ್ಕೊತ ಇದೀವಿ ಸರ್. ಈಗ ಬೇರೆ ತೋಟಗಾರಿಕಾ ಬೆಳೆಗಳಾದಂತ ಈಗ ತೆಂಗಿದೆ, ಅಡಿಕೆ ಇದೆ, ಮಾವು ಇದೆ, ಸಪೋಟ ಇದೆ, ದಾಳಿಂಬ್ರೆ ಇದೆ, ಇಂಥವೆಲ್ಲ ಬೆಳಿಬೇಕಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ ಸರ್, ನಮ್ಮ ಏರಿಯಾದಲ್ಲಿ ನಮ್ಮ ಅನಿಸಿಕೆ ಪ್ರಕಾರ ನಮಗೆ ಅಲ್ಲಿನ ಮಾರ್ಕೆಟ್ ವ್ಯವಸ್ಥೆ ಇರೋದ್ರಿಂದ ಅದರಿಂದ ನಾವು ಹೂವಿನ ಬೆಳೆನೆ ಆಯ್ಕೆ ಮಾಡ್ಕೊಂಡ್ವಿ. ಅಂದ್ರೆ ಈ ಹೂವಿನ ಕೃಷಿ ಹೇಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಅನುಭವ ಇತ್ತಾ, ಏನ ಬೇರೆ ಎಲ್ಲಾದ್ರೂ ಹೋಗಿ? ಇಲ್ಲ ಇಲ್ಲ ಸರ್, ಜಮೀನುಗಳಲ್ಲಿ ನೋಡ್ಕೊಂಡ್ ಬಂದ್ರೆ ಮೊದಲು ನಮ್ಗೆ ನಮ್ಮ ಸುತ್ತಮುತ್ತ ಎಲ್ಲಿ ಇರ್ಲಿಲ್ಲ ಸರ್. ಮಲ್ಕಾಂಬೂರು ತಾಲೂಕಲ್ಲಿ ಕಡಿಮೆ ಹೂವಿನ ಬೆಳೆಯನ್ನು ಬೆಳೀತಿದ್ರು. ಆದ್ರಿಂದ ನಾವು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಹಿರಿಯೂರು, ದುರ್ಗ ಮತ್ತೆ ಇನ್ನು ಬೆಂಗಳೂರು ಎಲ್ಲ ನಿಯರ್ ಎಲ್ಲ ಹೋಗ್ಬಿಟ್ಟು ಅವ್ರ ಕೃಷಿಕರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬೆಳೆ ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟು ಆಮೇಲೆ ನಾವು ಹೂವಿನ ಬೆಳೆ ಬೆಳೆಯೋಕೆ ಹತ್ಕೊಂಡಿದ್ವಿ ಸರ್. ಈಗ ಬೇರೆ ರೈತರ ಜಮೀನುಗಳಲ್ಲಿ ಹೋಗಿ ನೀವೆಲ್ಲ ನೋಡ್ಕೊಂಡು ಬಂದಿರ ಹೂವಿನ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಅಂತ ಹೇಳಿ? ಹೌದು ಸರ್. ಈಗ ಹೂವಿನ ಬೆಳೆಗಳನ್ನ ಬೆಳಿಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ ನೀವು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಮೊದಲು ನಮ್ಮ ಫಸ್ಟ್ ಭೂಮಿ ಮಣ್ಣನ್ನು ಫಲವತ್ತತೆ ಯಾವ ರೀತಿ ಇದೆ ಏನ್ ಕತೆ ಅಂತಬಿಟ್ಟು ಮಣ್ಣಿನ ಪರೀಕ್ಷೆ ಮಾಡಿದ್ವಿ ಸರ್. ಆಮೇಲೆ ನಾವು ಮಣ್ಣಿನ ಪರೀಕ್ಷೆ ಮಾಡಿದ್ಮೇಲೆ ನಮ್ಮ ಭೂಮಿಯಲ್ಲಿ ಯಾವ ಬೆಳೆ ಬೆಳಿಬಹುದು, ನಮ್ಗೆ ಈ ಬೆಳೆ ಬೆಳೆದ್ರೆ ಯಾವ್ದು ಸೂಟಬಲ್ ಆಗುತ್ತೆ ಅನ್ನೋ ಅಭಿಪ್ರಾಯ ಮೇಲೆ ನಾವು ಹೂವಿನ ಬೆಳೆ ಇದಕ್ಕೆ ಹಾಕೊಂತ ಮಾಡ್ಕೊಂತ ಬಂದಿದ್ದೀವಿ ಸರ್. ಈಗ ಈ ಒಂದು ಹೂವಿನ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಈ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಅನ್ಕೊಂಡ್ರಲ್ಲ, ನೀವೇ ವೈಯಕ್ತಿಕವಾಗಿ ಈ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ನಿರ್ಧಾರ ಮಾಡಿದ್ರ ಅಥವಾ ಬೇರೆ ಯಾವುದಾದ್ರೂ ಅಧಿಕಾರಿಗಳು ನಿಮಗೆ ಸಲಹೆ ಕೊಟ್ಟರೆ ಮಣ್ಣು ಪರೀಕ್ಷೆ ಮಾಡೋದು? ಇಲ್ಲ ಸರ್, ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಾವು ಅಲ್ಲಿ ರೇವಣ ಸಿದ್ದಪ್ಪ ಅಂತ ಮೊದಲಿದ್ದರು ಮಲ್ಕಾಂಬೂರಲ್ಲಿ, ಅವ್ರನ್ನ ಭೇಟಿ ಆದ್ರು ಸರ್. ನಾವು ಈ ಥರ ಬೆಳೆ ಬೆಳಿಬೇಕಂತಿದ್ವಿ ಮತ್ತೆ ಕಡಿಮೆ ನೀರು ಇದೆ ನಮಗೆ, ಆಗ ಬರಗಾಲ ಇತ್ತು ಸರ್. ಆ ಪೊಸಿಷನಲ್ಲಿ ನಮಗೆ ಈ ಒಂದು ಇಂಚಲ್ಲಿ ಏನು ಮಾಡ್ಬೇಕನ್ನೋ ಒಂದು ತೋಚಲಿಲ್ಲ. ಆಗ ಅವ್ರನ್ನ ಭೇಟಿ ಆದಾಗ ಅವರೆಲ್ಲ ಮಾಹಿತಿ ಕೊಟ್ಟರು. ಆ ಮಾರ್ಗದರ್ಶನದಲ್ಲಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿ ಫಸ್ಟು, ಆಮೇಲೆ ನೀವು ಬೆಳೆ ಬೆಳಿಬೋದು ಅಂತ ಹೇಳಿದ್ರು ಸರ್ ಮಾಹಿತಿ. ಅದರ ಮೇಲೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಸರ್ ಮಣ್ಣಿನ. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ಒಂದು ವಿಧಾನದಲ್ಲಿ ಮಣ್ಣನ್ನು ತೆಗೆದು ನಿಮ್ಮ ಭೂಮಿಯಿಂದ ಪರೀಕ್ಷೆ ಮಾಡಿಸಿದ್ರ? ಸರ್, ನಮ್ಮ ಭೂಮಿಯಲ್ಲಿ 10 ಎಕರೆ ಜಮೀನಲ್ಲಿ 4 ದಿಕ್ಕು ಮತ್ತು ಮಧ್ಯದಲ್ಲಿ ಮತ್ತೆ ಲಾಸ್ಟ್ ಏಜಲ್ಲಿ ತಗೊಂಡ್ಬಿಟ್ಟು ಮಣ್ಣು ಎಲ್ಲ ಸಂಗ್ರಹಣೆ ಮಾಡಿಬಿಟ್ಟು ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿದ್ವಿ ಸರ್. ಯಾವ ಕಾಲದಲ್ಲಿ ಮಾಡಿಸಿದ್ರ ಮಣ್ಣು ಪರೀಕ್ಷೆ? ಮಣ್ಣಿನ ಪರೀಕ್ಷೆ ಜನವರಿ ಒಟ್ಟಾರೆ ಬೇಸಿಗೆಯಲ್ಲಿ ಮಾಡಿ. ಬೇಸಿಗೆಯಲ್ಲಿ ಮತ್ತೆ ಹೂವಿನ ಬೆಳೆಯನ್ನು ಜನವರಿ ಈ ಕಡೆ ಬೆಳೆಯೋಕ್ಕಾಗಲ್ಲ, ಏಪ್ರಿಲ್ ಮೇ ಇಂದ ಹೂವಿನ ಬೆಳೆಯನ್ನು ಬೆಳೆಯೋಕೆ ಒಳ್ಳೆ ತತ್ತಿ ಟೈಮು ಎಲ್ಲ ಇರುತ್ತೆ ಸರ್. ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರಲ್ಲ ನೀವು, ಅದರಿಂದ ನಿಮಗೆ ಏನು ಫಲಿತಾಂಶ ಸಿಕ್ಕಿ? ನಿಮ್ಮ ಒಂದು ಕೃಷಿ ಭೂಮಿಯ ಒಂದು ಮಣ್ಣಿನಲ್ಲಿ ಏನು ಕೊರತೆ ಇದೆ ಅಂತೇಳಿ ನಿಮಗೆ ಏನು ಮಾಹಿತಿ ಕೊಟ್ಟರು? ನಮ್ಮ ಭೂಮಿಯಲ್ಲಿ ನಾವು ಬರೀ ಸಗಣಿ ಮತ್ತು ಅದನ್ನೊಂದು ಹಾಕ್ಬಿಟ್ಟು ಮಣ್ಣಿನ ಫಲವತ್ತತೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ತಿಳ್ಕೊಂಡಿದ್ವಿ. ಮಣ್ಣಿನ ಪರೀಕ್ಷೆ ಮಾಡಿಸಿದ ನಂತರ ಮಣ್ಣಿನಲ್ಲಿ ಯಾವ ಅಂಶ ಇದೆ, ಯಾವ ಅಂಶ ಕೊರತೆ ಇದೆ, ಮತ್ತು ಜಿಂಕ್ ಅಂಶ ಎಷ್ಟು ಕಡಿಮೆ ಇದೆ, ಸಲ್ಫೇಟ್ ಅಂಶ ಎಷ್ಟು ಕಡಿಮೆ ಇದೆ, ಇದು ಯಾಕೆ ಬೆಳೆ ಬರ್ತಾ ಇಲ್ಲ ಅಂತ ಆ ಕೊರತೆ ನಿಭಾಯಿಸೋಕ್ಕೆ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿದ್ವಿ ಸರ್. ನಮ್ಮ ಭೂಮಿ ಮಣ್ಣಿನ ಪರೀಕ್ಷೆಯಿಂದ ನಮಗೆ ಗೊಬ್ಬರ ಉಳಿತಾಯ ಆಗಿದೆ ಸರ್. ಯಾವ ರೀತಿ ಉಳಿತಾಯ ಆಯಿತು ಗೊಬ್ಬರ ನಿಮಗೆ ಮಣ್ಣು ಪರೀಕ್ಷೆಯಿಂದ? ಮಣ್ಣಿನ ಪರೀಕ್ಷೆಯಿಂದ ನಮ್ಮ ಭೂಮಿಯಲ್ಲಿ ಯಾವ ಅಂಶ ಇದೆ ಅಂತ ತಿಳ್ಕೊಂಡು, ಯಾವ ಅಂಶ ಇಲ್ಲ ಅಂತ ತಿಳ್ಕೊಂಡು, ಆ ಇಲ್ಲದ ಅಂಶನ ಕೊಟ್ಟು ನಾವು ಬೆಳೆಯನ್ನು ಬೆಳೆಯೋಕ್ಕೆ ಸಹಾಯ ಆಯ್ತು ಸರ್. ಅಂದ್ರೆ ಅನಗತ್ಯವಾಗಿ ಕೊಡ್ತಕ್ಕಂಥ ಗೊಬ್ಬರಗಳನ್ನ ನಾವು ಕಡಿಮೆ ಮಾಡ್ಬೋದು, ಕಡಿಮೆ ಖರ್ಚಿನಿಂದ ಅಧಿಕ ಲಾಭ ಮಾಡ್ಕೊಬಹುದು ಅಂತ ಸರ್. ಒಟ್ಟಾರೆ ಸತೀಶ್ ಅವರೇ, ನಿಮಗೆ 1 ಎಕರೆ ಕೃಷಿ ಭೂಮಿ ಇದೆ? 10 ಎಕರೆ ಇದೆ ಸರ್ ನಮ್ದು. ಈಗ 10 ಎಕರೆ ಒಳಗಡೆ ಎಷ್ಟು ಎಕರೆ ನೀವು ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಾವು ಸುಮಾರು ಅಂದ್ರೆ 1-5 ಎಕರೆ ಮಾಡ್ತಾ ಇದ್ದೀವಿ ಸರ್. 1 ವರ್ಷ ಆದ ತಕ್ಷಣ ಒಂದು ವರ್ಷ ಅಂದ್ರೆ ಬೆಳೆ ಕ್ರಾಪ್ ಚೇಂಜ್ ಮಾಡ್ತಾ ಇರ್ತೀವಿ. 1 ಇಯರ್ ಭೂಮಿಯನ್ನು ಬದಲಾವಣೆ ಮಾಡ್ತೀವಿ. ಅಂದ್ರೆ ಈಗ ಕನಕಾಂಬ್ರ, ಸುಗಂಧರಾಜು ಅವೆಲ್ಲ ಇದಾವಲ್ಲ, ಒಂದು ಸರಿ ನಾಟಿ ಮಾಡಿದ್ವಿ ಅಂದ್ರೆ 3 ವರ್ಷವರೆಗೂ ಇರುತ್ತೆ. ಈಗ 5 ಎಕರೆ ಒಳಗಡೆ ಹೂವಿನ ಬೆಳೆಗಳು ಇದಾವೆ, ಇನ್ನು 5 ಎಕರೆ ಜಮೀನಲ್ಲಿ ಏನ್ ಬೆಳೀತಾ ಇದ್ರ? ನಾವು ಮೆಕ್ಕೆಜೋಳ, ರಾಗಿ, ಈರುಳ್ಳಿ ಪರ್ಯಾಯ ಬೆಳೆನೂ ಬೆಳೀತಾ ಇದೆ ಸರ್. ಈಗ ಒಟ್ಟಾರೆ ಈಗ ಕನಕಾಂಬ್ರ, ಸುಗಂಧರಾಜ, ಮಲ್ಲಿಗೆ, ಪತ್ರೆ, ಇಷ್ಟು ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ರ ಅಂದ್ರೆ ಎಷ್ಟೆಷ್ಟೇ ಬೆಳೀತಾ ಇದ್ರ? ಒಂದೊಂದು ಎಕರೆ ಬೆಳೀತಾ ಇದ್ರ, 1/4 ಎಕರೆ ಹಾಕಿದ್ರ? ನಾವು ಒಂದೊಂದು ಎಕರೆ ಬೆಳೀತಾ ಇದ್ದೀವಿ ಸರ್. ಸುಗಂಧರಾಜ ಒಂದು ಎರಡು ಎಕರೆ, ಕನಕಾಂಬರ ಎರಡು ಎಕರೆ, ಒಂದು ಎಕರೆ ಪತ್ರಿ ಇದೆ, ಮಲ್ಲಿಗೆ ಒಂದು ಅರ್ಧ ಎಕರೆ ಇದೆ ಸರ್. ಈಗ ಯಾವುದೋ ಒಂದು ಹೂವಿನ ಬೆಳೆಗೆ ಸೀಮಿತ ಆಗದೆ ನೀವು ನಾಲ್ಕೈದು ಹೂವಿನ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ಸರ್? ಈಗ ಒಂದೇ ಬೆಳೆ ಅಂದರೆ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಮಾರ್ಕೆಟು ಕಡಿಮೆ ಆಗ್ಬೋದು, ಅದರಿಂದ ಒಂದು ಐದಾರು ಬೆಳೆ ಬೆಳೆದ್ರೆ ಯಾವುದಕ್ಕಾದ್ರೂ ಒಂದು ಬಂದು ರೇಟ್ ಸಿಗ್ಬೋದು ಅನ್ನೋ ಅನಿಸಿಕೆ ಪ್ರಕಾರ ಮಾಡ್ತೀವಿ ಸರ್. ಈಗ ಫಸ್ಟ್ಗೆ ಕನಕಾಂಬರ ಹೂವಿನ ಬೆಳೆ ಬಗ್ಗೆ ಮಾತಾಡೋದಾದರೆ, ಈ ಕನಕಾಂಬರ ಹೂವಿನ ಸಸಿಯನ್ನು ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ಸರ್? ಮೊದಲು ನಾವು ಕನಕಾಂಬರ ಬಗ್ಗೆ ಮಾತಾಡಬೇಕಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ಏಪ್ರಿಲಲ್ಲಿ ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡ್ವಿ. ಆಮೇಲೆ ಆ ಸಸಿನ ತಮಿಳುನಾಡಿಂದ ಸಸಿಗಳನ್ನ ಅಲ್ಲಿಂದ ತರಿಸಿದ್ವಿ. ಬೀಜ ತಂದು ಸಸಿ ಮಾಡಲಿಲ್ಲ? ಇಲ್ಲ ಇಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ತರಿಸಿದ್ವಿ. ಬಟ್ ನಮ್ಮ ಸಸಿಗಳಿಗೂ ಅಲ್ಲಿಗೂ ವ್ಯತ್ಯಾಸ ಏನಂದ್ರೆ ಅಲ್ಲಿ ಕ್ರಾಸ್ ಆಗ್ಬಿಟ್ಟು ಅಂದ್ರೆ ಸುಮಾರು ಒಂದು 10-15 kg ವರೆಗೂ ಬೆಳಿಬಹುದು ಒಂದು ಹೆಕ್ಟೇರಿಗೆ ದಿನಕ್ಕೆ. ಬಟ್ ನಮ್ಮ ಬೀಜ ಇದಾದ್ರೆ ಒಂದು ಹೆಕ್ಟೇರಿಗೆ ಬಂದ್ಬಿಟ್ಟು ಒಂದು ದಿನಕ್ಕೆ ಸುಮಾರು ಒಂದು 5-6 kg-9 kg ಬೆಳಿಬಹುದು. ಅಂದ್ರೆ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಇಳುವರಿಯಲ್ಲಿ ವ್ಯತ್ಯಾಸ. ಈಗ ಇಲ್ಲೇ ಲೋಕಲ್ ಆಗಿ ನಿಮಗೆ ಬೀಜ ಸಿಗ್ತಾವ ಅಂತಂದ್ರೆ ಆ ಬೀಜದಿಂದ ಅಷ್ಟೊಂದು ಇಳುವರಿ ಬರಲ್ಲ ಅಂತೇಳಿ ಬೇರೆ ಕಡೆ ತರಿಸ್ತಾ ಇದ್ದೀವಿ. ಈಗ ಸಸಿ ತಂದ್ರ, ಕನಕಾಂಬರ ಹೂವಿನ ಸಸಿ ಅಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರ, ಎಂತ ಮಣ್ಣಲ್ಲಿ ಬೆಳೆದ್ರ ನೀವು? ನಾವು ಫಸ್ಟು ಮಣ್ಣಿನ ಪರೀಕ್ಷೆ ನಂತರ ಅದಕ್ಕೆ ಜಿಂಕ್ ಅಂಶ ಮತ್ತು ಪೊಟಾಶ್ ಅಂಶ ಕಡಿಮೆ ಇದೆ ಅಂತ ತಿಳ್ಕೊಂಡ್ವಿ. ಫಸ್ಟು ಭೂಮಿಗೆ ಪೊಟಾಶು ಮತ್ತು ಜಿಂಕು ಕೊಟ್ಟು ನಂತರ ಸಸಿ ಮತ್ತು ಅವನ್ನೆಲ್ಲ ಡ್ರಿಪ್ ಮುಖಾಂತರ ಬೆಳೆಯೋಕ್ಕೆ ಹತ್ಕೊಂಡ್ವಿ. ಹನಿ ನೀರಾವರಿ ಪದ್ಧತಿ ಅನುಸರಿಸ್ಕೊಂಡ್ವಿ. ಕಟ್ಟ ನೀರಿಂದ ನೀರು ಯಥೇಚ್ಛವಾಗಿ ಬೇಕು, ಮತ್ತು ನಮ್ಮ ಬೇಸಿಗೆ ಟೈಮಲ್ಲಿ ನೀರಿನ ಅಭಾವ ಇರೋದ್ರಿಂದ ನಾವು ಡ್ರಿಪ್ ಐಟಮ್ ಹಾಕೊಂಬಿಟ್ಟು 3x3 ಮತ್ತು 4x4 ಲೈನ್ಗೆ ದಾಯಿಗೆ ಮಾಡಿಕೊಂಡು ನಾವು ಸಸಿ ನಾಟಿ ಮಾಡ್ಕೊಂಬಂದ್ವಿ. ಈಗ ಸಾಲು ಅಂತಂದ್ರೆ ಬೇಸಾಯದ ಒಂದು ಸಾಲು ಹೊಡಿತೀರಾ, ಏನು ಬೇರೆ ಏನೋ ಇಲ್ಲ, ದಿಂಡು ಮಾಡ್ತಾ ಇದೀವಿ. ದೊಡ್ಡ ದಿಂಡು ಮಾಡಿಬಿಟ್ಟು ಅದ್ರ ಮೇಲೆ ಒಂದು 1/2 ಅಡಿಯಷ್ಟು ಬರೋಷ್ಟು ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಎರಡು ಕಡೆಯಿಂದ 5 inch ಇದ್ರೆ 2 inch ಆ ಕಡೆ 2 inch ಈ ಕಡೆ ಗ್ಯಾಪ್ ಮಾಡಿಬಿಟ್ಟು ಸಸಿ ಸೆಂಟ್ರಿಗೆ ಮಾಡ್ತಾ ಇದೀವಿ. ಒಳ್ಳೆ ಪದ್ಧತಿ. ಮಣ್ಣಿನ ಮತ್ತೆ ಕನಕಾಂಬರ ನಾಟಿ ಮಾಡ್ಬೋದು, ಭೂಮಿಯಲ್ಲಿ ಸುಮ್ಮನೆ ಬೋದು ಇದು ಮಾಡಿಬಿಟ್ಟು ಮಾಡ್ತಾರೆ, ಅದರಿಂದ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಯಾಕಂದರೆ ನಾವು ಡ್ರಿಪ್ ಅಂಶ ಮಾಡಿದ್ರಿಂದ ಬೋದು ಓಡಿಸಿದ್ರೆ ಒಳ್ಳೆ ಫಲವತ್ತತೆ ಇರುತ್ತೆ, ಭೂಮಿಗೆ ಕೊಟ್ಟಿರೋ ಗೊಬ್ಬರ ಎಲ್ಲ ಒಂದು ಕಡೆ ಸೇರ್ಕೊಂಡು ಆಗಿರುತ್ತೆ. ಆದ್ದರಿಂದ ನಾವು ಬೆಳೆನ ಒಳ್ಳೆ ಫಸಲು ತರಬಹುದು ಅನ್ನೋ ಅನಿಸಿಕೆ ಪ್ರಕಾರ ನಾವು ಆ ಥರ ಮಾಡ್ತಾ ಇದ್ದೀವಿ. ಈಗ ಸುಗಂಧರಾಜ ಅಂತಂದ್ರೆ ಅದನ್ನ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ? ಸುಗಂಧರಾಜ 4x4 ಅಂದರೆ 4 ಅಡಿ ಅಗಲ 4 ಅಡಿ ಉದ್ದ, ಅಂದರೆ ಅದನ್ನು ಒಂದು ಉದ್ದ ಇದರಲ್ಲಿ ಗೆಡ್ಡೆ ನಾಟಿ ಮಾಡೋದು ಮಾತ್ರ 1x1 ಅದು ಡ್ರಿಪ್ ವ್ಯವಸ್ಥೆಯಲ್ಲಿ ಬರೋ ಥರನೇ ಮಾಡಿದ್ವಿ. ಸೇಮ್ ಕನಕಾಂಬರ ರೀತಿಯಲ್ಲೇ ಮಾಡ್ತಾ ಇದ್ವಿ. ಈಗ ಸುಗಂಧರಾಜ ಹೂವಿನ ಸಸಿ ಆಗಿರ್ಬೋದು ಅಥವಾ ಮಲ್ಲಿಗೆ ಒಂದು ಅಂಟಾಗಿರ್ಬೋದು, ಎಲ್ಲಿಂದ ತಂದು ಅದನ್ನ ನಾಟಿ ಮಾಡಿದ್ರೆ ನೀವು? ಸುಗಂಧರಾಜ ನಮ್ಮ ಲೋಕಲಲ್ಲಿ ಪಾಗೋಡ ಸೈಡ್ ಚೆನ್ನಾಗಿ ಬೆಳೀತಾರ ಅಂತ ಒಂದು ಇದು ರೈತರ ಬಾಂಧವರಿಂದ ತಿಳ್ಕೊಂಡ್ವಿ. ನಾವು ಫಸ್ಟು ಮೊದಲು ಆಕಾಶವಾಣಿ ಕೇಳ್ತಾ ಇದ್ವಿ. ಆಕಾಶವಾಣಿಯಲ್ಲಿ ಕೇಳೋಂಥ ಸಂಚಾರಗಳೆಲ್ಲ ಕೇಳಿಬಿಟ್ಟು ನನಗೆ ಒಂದು ಮಾಡಬೇಕನ್ನೋ ಒಂದು ಅಭಿಪ್ರಾಯ ಬಂತು. ಆಗ ನನಗೆ ಒಂದು ಸಲಹೆ ಮೇರೆಗೆ ಹೇಳಿದರು, ಆ ಕಡೆ ಪಾಗೋಡ ಚೆನ್ನಾಗಿ ಬರುತ್ತೆ, ಆ ಕಡೆ ಬೆಳೆ ತರ್ರಿ ಗೆಡ್ಡೆ ತರ್ರಿ ಅಂತ ಹೇಳಿದರು. ಆ ಕಡೆ ಅಭಿಪ್ರಾಯ ಸಂಗ್ರಹಣೆ ಮಾಡಿ ತಂದು ನಾಟಿ ಮಾಡಿದ್ವಿ. ಈಗ ಸುಗಂಧರಾಜ ಹೂವನ್ನು ಚೆನ್ನಾಗಿ ಉತ್ತಮವಾಗಿ ಒಳ್ಳೆ ಇಳುವರಿ ತಗೊಳ್ಬೇಕು ಆ ಒಂದು ಬೆಳೆಯಲ್ಲಿ ಅಂದರೆ ಉತ್ತಮವಾದ ಒಂದು ರೋಗರಹಿತ ಗಡ್ಡೆಗಳನ್ನ ತಂದು ನಾಟಿ ಮಾಡಬೇಕಾಗುತ್ತೆ. ಹೌದು. ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರೆ ನೀವು? ಮೊದಲು ನಮಗೆ ಅದನ್ನು ಗೆಡ್ಡೆ ಒಂದು ಸರಿ ನಾಟಿ ಮಾಡಿದರೆ 4 ವರ್ಷವರೆಗೂ ಬರುತ್ತೆ ಬೆಳೆ. ಆ 4 ವರ್ಷದ ನಂತರ ಅದು ಬೀಜ ಇದು ನಾಟಿ ಮಾಡೋಕ್ಕೆ ಬರೋದು. 1 ವರ್ಷ ಬಿಟ್ಟು 1 ವರ್ಷ ಮಾಡಿದರೆ ಗೆಡ್ಡೆ ಬಂದಿರಲ್ಲ. ಗೆಡ್ಡೆ ಬರಬೇಕಂದ್ರೆ 4 ವರ್ಷ ಆಗಿರಬೇಕು. ಆ 4 ವರ್ಷ ಗೆಡ್ಡೆ ಅಂದರೆ ಅವಳೆ ಒಂದು ಸ್ವಲ್ಪ ಅದ್ರ ಮೇಲೆ ಗೆಡ್ಡೆ ಮೇಲೆಲ್ಲ ಕರ್ರಗಾಗಿರುತ್ತೆ, ಅದು ಫಲವತ್ತತೆಯಿಂದ ಕೂಡಿರುತ್ತೆ ಮತ್ತು ಒಳ್ಳೆ ಇಳುವರಿ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಈಗ ಸುಗಂಧರಾಜ 1 ಎಕರೆಗೆ ಹಾಕ್ಬೇಕು ಅಂತಂದರೆ ಎಷ್ಟು ಚೀಲ ಗೆಡ್ಡೆಗಳು ಬೇಕಾಗ್ತವೆ ಅಂತ? ಸುಮಾರು ಅಂದರೆ ಒಂದು 12 ಚೀಲ ಬೇಕಾಗುತ್ತೆ ಗೆಡ್ಡೆ. 50 kg ಪ್ಯಾಕೆಟ್ ಚೀಲ? ಹಾಂ, 50 kg ಪ್ಯಾಕೆಟ್ 12 ಚೀಲ ಬೇಕಾಗುತ್ತೆ. ಈಗ ಗಡ್ಡೆ ತರ್ತಿರಪ್ಪ, ಅವನ್ನೇನಾದರೂ ಬೀಜೋಪಚಾರ ಮಾಡಿ ಏನಾದರೂ? ಹಾಂ, ಮೊದಲು ನಾವು ತಂದ ತಕ್ಷಣನೇ ಅದು ಎಲ್ಲ ಸಂಗ್ರಹಣೆ ಮಾಡಿ ಒಳ್ಳೆ ಒಂದು ಕಡೆ ಇದು ಬೀಜ ಉಪಚಾರಣೆ ಮಾಡಿಬಿಟ್ಟು ಒಂದು 15-20 ದಿನವರೆಗೂ ಡ್ರೈ ಮಾಡ್ತೀವಿ. ಚೆನ್ನಾಗಿ ಡ್ರೈ ಆದಮೇಲೆ ಕೆಮಿಕಲ್ಲು ಸಿಗುತ್ತೆ, ಅದನ್ನ ಸಿಂಪಡಣೆ ಮಾಡಿಬಿಟ್ಟು ಆಮೇಲೆ ನಾವು ನಾಟಿ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಹೂವಿನ ಬೆಳೆ ಆಗಿರಲಿ, ಈಗ ಸುಗಂಧರಾಜ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಪತ್ರೆ ಆಗಿರ್ಬೋದು, ಅಂದರೆ ಯಾವ ಒಂದು ಕಾಲದಲ್ಲಿ ನಾಟಿ ಮಾಡಿದರೆ ಉತ್ತಮವಾದ ಒಂದು ಸಸಿಗಳ ಚಿಗುರು ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತೀರಾ? ನಮ್ಮ ಅನಿಸಿಕೆ ಪ್ರಕಾರ ಅಂದರೆ ಜೂನ್ ತಿಂಗಳಲ್ಲಿ ಮಳೆ ಕಾಣಿಸ್ಕೊಳುತ್ತೆ, ಮುಂಗಾರು ಮನಸ್ಸುಗಳು ಬಂದರಿಂದ ನಮಗೆ ಆ ಮಳೆ ಬಿದ್ದ ನಂತರ ಈ ಪತ್ರೆ ಸುಗಂಧರಾಜ ನಾಟಿ ಮಾಡಿದ್ರೆ ಒಳ್ಳೆ ಫಸಲು ಬರುತ್ತೆ ಅನ್ನೋ ಅಭಿಪ್ರಾಯ ಇದೆ. ಈಗ ಕನಕಾಂಬರ ಈಗ ಸುಗಂಧರಾಜದ ಗಡ್ಡೆಗಳು ಒಂದ್ಸಲ ನಾಟಿ ಮಾಡಿದ್ರೆ 3 ವರ್ಷ ತನಕ ನಾವು ತಗೊಳ್ಬಹುದು. ಮಲ್ಲಿಗೆ ಅಂದ್ರೆ ಇನ್ನೂ ಸಾಕಷ್ಟು ವರ್ಷ ನಾವು ಬಿಟ್ಕೊಳ್ಬಹುದು, 30 ವರ್ಷವರೆಗೂ ಬರುತ್ತೆ. ಈಗ ಮಲ್ಲಿಗೆಯಲ್ಲಿ ಸಾಕಷ್ಟು ತಳಿಗಳದಾವೆ, ಯಾವ ಮಲ್ಲಿಗೆಯನ್ನ ನಾವು ಅದರಲ್ಲಿ ತಳಿ ನಾವು ಈಗ ನಮ್ಮಲ್ಲಿ ಕಾಗಡ ಮತ್ತೆ ಸಣ್ಣ ಮಲ್ಲಿಗೆ, ದೊಡ್ಡ ಮಲ್ಲಿಗೆ ಮತ್ತೆ ದುಂಡ್ ಮಲ್ಲಿಗೆ ಈ ತರ 4-5 ಇದು ಇದೆ. ಅದ್ರಲ್ಲಿ ನಾವು ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ದೆ ಅಂದ್ರೆ ಅಲ್ಲೆಲ್ಲ ಸುತ್ತಮುತ್ತ ಒಂದ್ ಸ್ವಲ್ಪ ಸಣ್ಣ ಮಲ್ಲಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಿಂದ ಅದು ಸ್ವಲ್ಪ ಬೇಡಿಕೆ ಕಡಿಮೆ ಇದೆ. ಇದು ಕಾಗಡ ಅನ್ನೋದು ಜಾಸ್ತಿ ಇದೆ ಬೇಡಿಕೆ. 1 ವರ್ಷದಲ್ಲಿ 10 ತಿಂಗಳು ಬೆಳೆ ಬರುತ್ತೆ, ಇನ್ನು 2 ತಿಂಗಳು ಮಾತ್ರ ಬರೋದಿಲ್ಲ. ಅಟ್ ಟೈಮು ಜೂನಿಂದ ಸ್ಟಾರ್ಟ್ ಆಗಿದ್ದು ಫೆಬ್ರವರಿವರೆಗೂ ಬೆಳೆ ಬರುತ್ತೆ, ಒಳ್ಳೆ ಫಸಲು ಬರುತ್ತೆ ಮತ್ತು ಒಳ್ಳೆ ರೇಟು ಇರುತ್ತೆ. ರೈತರಿಗೆಲ್ಲ ಒಳ್ಳೆ ಸಹಕಾರ ಆಗುತ್ತೆ ಮತ್ತು ಲಾಭದಾಯಕನೂ ಫಸಲಾಗಿದೆ ಇದು. ಅಂದರೆ ಈಗೆಲ್ಲ ಈಗ ಕನಕಾಂಬರ ಆಗಿರ್ಬೋದು, ಸುಗಂಧರಾಜ, ಮಲ್ಲಿಗೆ ಇವೆಲ್ಲ ನಾಟಿ ಮಾಡಿ ಎಷ್ಟು ದಿನಕ್ಕೆ ನಿಮಗೆ ಹೂ ಕಟಾವಿ ಬರುತ್ತೆ? ಎಲ್ಲ ಬೆಳೆಯನ್ನು 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ, ಬಟ್ 90 ದಿನ ಆದ ನಂತರನೇ ಯಾವುದಾದ್ರೂ ಹೂವು ಬರೋದು ಅಂತ. ಆದರೆ ನಾವು ಆಯ್ಕೆ ಮಾಡ್ಕೊಂಡಿರೋಂಥ ಸಸಿ ಕ್ರಾಸಿಂಗ್ ಮಾಡಿಬಿಟ್ಟು ಅಲ್ಲಿಂದ ಕಳಿಸಿರ್ತಾರಲ್ಲ, ಹಂಗಾಗ್ಬಿಟ್ಟು ಬೆಳೆ ಬೇಗ ಬರುತ್ತೆ. ಇವೆಲ್ಲಕ್ಕಿನ್ನ ಕಾಗಡ ಅಂತ ಹೇಳಿದ್ವಲ್ಲ ಮಲ್ಲಿಗೆಯಲ್ಲಿ, ಅದು ಹಾಕಿದ್ದ ನಂತರನೇ ಒಂದು 20-30 ಡೇಸ್ಗೆ ಅಲ್ಲೇ ಹೂವನ್ನೇ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಈ ಒಂದು ಹೂವಿನ ಬೆಳೆಗಳಲ್ಲಿ ಈಗ ಕಳೆಗಳ ನಿರ್ವಹಣೆ ಅಂತ ಯಾವ ರೀತಿ ಮಾಡ್ತೀರಾ ನೀವು? ಈಗೆಲ್ಲ ಮುಂಚಿತವಾಗಿ ನೀವು ಸಾಕಷ್ಟು ಸಲ ಬೇಸಾಯ ಕ್ರಮನೂ ಮಾಡ್ಬೋದು. ಬೇರೆ ಕಡೆ ಎಲ್ಲ ಕಳೆನಾಶಕ ಅವೆಲ್ಲ ಉಪಯೋಗಿಸ್ತಾರೆ, ಆದರೆ ಹೂವಿನ ಬೆಳೆಗೆ ಕಳೆನಾಶಕ ಉಪಯೋಗಿಸೋಂಗಿಲ್ಲ. ಹೂವಿನ ಬೆಳೆಗೆ ಕಳೆನಾಶಕ ಹಾಕೋದ್ರಿಂದ ಬೇರೆನೇ ಕೊಳ್ತು ಹೋಗೋ ಇದು ಚಾನ್ಸ್ ಇರುತ್ತೆ. ಆದ್ದರಿಂದ ನಾವು ಎತ್ತುಗಳಲ್ಲೇ ಬೇಸಾಯ ಮಾಡೋಕ್ಕೆ ಸಾಧ್ಯಷ್ಟು ಮಾಡ್ತೀವಿ. ಮತ್ತು ಕಳೆನೂ ನಿಯಂತ್ರಣ ಮಾಡ್ಬೋದು ಮತ್ತು ಲೇಬರ್ಸ್ಗೂ ಸ್ವಲ್ಪ ಕಡಿಮೆ ಮಾಡ್ಬೋದು. ಈಗ ಎಳೆಕುಂಟೆ ಬುಡುಗುಂಟೆ ಇವನ್ನೆಲ್ಲ ಸರಿಯಾಗಿ ಹೊಡೆದ್ರೆ ನಾವು ಹೆಚ್ಚು ಕಳೆನೂ ಬರ್ದಂಗೆ ನಾವು ನೋಡ್ಕೊಳ್ಬೋದು, ನೋಡ್ಕೊಬೋದು. ಅದೇನೆ ಕನಕಾಂಬರ ಸುಗಂಧರಾಜ ಯಥೇಚ್ಛವಾಗಿ ದೊಡ್ಡದಾದ ನಂತರ ಕಳೆನೇ ಕಡಿಮೆ ಆಗೋಗ್ಬಿಡುತ್ತೆ. ಈಗ ಯಾವುದೇ ರೀತಿಯಾದಂಥ ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ನಾವು ಮಾಡಲ್ಲ. ಹೂವಿನ ಬೆಳೆಗೆ ಯಾವುದೇ ರೀತಿ ಕಳೆನಾಶಕ ಮಾಡಬಾರ್ದು, ಮಾಡಿದರೆ ಬೇರ್ಕೊಳೆಯ ಚಾನ್ಸಸ್ 3% ಇರುತ್ತೆ. ಸಾಮಾನ್ಯವಾಗಿ ಈಗ ನೀರಿನ ಒಂದು ನಿರ್ವಹಣೆ ಅಂತಂದ್ರೆ ಈ ಹೂವಿನ ಬೆಳೆಗಳಲ್ಲಿ ಏನು ಆಯ್ ನೀರು ಬಿಡ್ತೀರಾ, ಡ್ರಿಪ್ ವ್ಯವಸ್ಥೆ ಮಾಡಿದ್ರಾ? ನೀರಿನ ಆಯ್ವಿಕೆಯಿಂದ ಯಥೇಚ್ಛವಾಗಿ ನೀರು ಬೇಕು, ಮತ್ತು ಕಟ್ಟ ಇದರಿಂದ ಮನುಷ್ಯ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಆದ್ದರಿಂದ ನಾವು ಆದಷ್ಟು ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ, ನೀರನ್ನು ಉಳಿತಾಯ ಮಾಡ್ಬೋದು. ಈಗ ಒಂದು ಕಡೆ ಹೇಳಿದ್ರೆ ನೀವು ನಮ್ಮಲ್ಲಿ ನೀರು ಸಾಕಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ, ಈಗ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ತುಂಬ ಇನ್ನೂ ಹೆಚ್ಚು ಹೆಚ್ಚು ಜಾಗದಲ್ಲಿ ನಾವು ಹೂವಿನ ಬೆಳೆಗಳನ್ನ ಬೆಳಿಬೋದಲ್ವಾ? ಕಟ್ಟ ನೀರಿಂದ 1-2 ಎಕರೆ ಬೆಳೆದ್ರೆ ಇದರಿಂದ 6 ಎಕರೆವರೆಗೂ ಬೆಳಿಬೋದು ಡ್ರಿಪ್ ವ್ಯವಸ್ಥೆಯಲ್ಲಿ ಅದೇ ನೀರಲ್ಲಿ. ಮತ್ತೆ ಕಟ್ಟ ನೀರಲ್ಲಿ ಕಳೆ ಯಥೇಚ್ಛವಾಗಿ ಬರುತ್ತೆ, ಮತ್ತೆ ಡ್ರಿಪ್ಪಿಂದ ಕಳೆ ಕಡಿಮೆ ನಿಯಂತ್ರಣ ಮಾಡ್ಬೋದು. ಈಗ ಪ್ರಾರಂಭದಲ್ಲಿ ನಿಮ್ಗೆ ಎಷ್ಟು ಖರ್ಚು ಬಂತು? ಈಗ ಒಂದು 5 ಎಕರೆ ನೀವು ಹೂವಿನ ಬೆಳೆ ಬೆಳಿಬೇಕು ಅಂತಂದ್ರೆ ಪ್ರಾರಂಭ ಡ್ರಿಪ್ ಎಲ್ಲ ಮಾಡಿಸಿದ್ರ, ಈಗ ಹೂವಿನ ಗಡ್ಡೆಗಳೆಲ್ಲ ತಂದ್ರ, ಈಗೆಲ್ಲ ಗೊಬ್ಬರ ಇದೆಲ್ಲ ಕೊಡಬೇಕಾಗುತ್ತೆ. ಪ್ರಾರಂಭದಲ್ಲಿ ನಾವು ನೆಲ ಮತ್ತೆ ಮಣ್ಣಿನ ಪರೀಕ್ಷೆ ಮತ್ತೆ ಎಲ್ಲಾ ಕಡೆಯಿಂದ ಮಾಡ್ಕೊಂಡಿವಿ. ಮಾಡ್ಕೊಂಡಾಗ ಸುಮಾರು ನಮ್ಮ ಕಡೆಯಿಂದನೇ 1-1.5 ಲಕ್ಷ ಖರ್ಚು ಬಂದಿದೆ. ಈಗ ಸಾಮಾನ್ಯವಾಗಿ ಈಗ ಹೂವಿನ ಬೆಳೆಗೆ ಈಗ ಯಾವುದೇ ಹೂವು ಆಗಿರಲಿ, ನೀವು ಹಾಕಿರೋಂಥ ಕನಕಾಂಬರನೇ ಆಗಿರಲಿ, ಸುಗಂಧರಾಜನೇ ಆಗಿರಲಿ, ಪತ್ರೆನೇ ಆಗಿರಲಿ, ಮಲ್ಲಿಗೆನೇ ಆಗಿರಲಿ, ಅಂದರೆ ಈಗ ಈ ವರ್ಷದ ಮಟ್ಟಿಗೆ ಸ್ವಲ್ಪ ಮಳೆಗಾಲ ಜಾಸ್ತಿ ಆಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಈ ಹೂವಿನ ಬೆಳೆ ಮೇಲೆ ಏನು ಪರಿಣಾಮ ಬೀರಿತು? ಏನಾದರೂ ರೋಗ ರುಜಿನ ಈ ಥರ ಏನಾದರೂ ಕಂಡು ಬಂತ? ನಮಗೆ ಮಳೆಯೂ ಒಂದು ಅನುಕೂಲನೂ ಇರುತ್ತೆ, ಅನಾನುಕೂಲನೂ ಇದೆ. ಮಳೆ ಯಥೇಚ್ಛವಾದಾಗ 1 ದಿನ 2 ದಿನ 3 ದಿನ ಕಂಟಿನ್ಯೂ ಆದರೆ ಬೆಳೆ ನಾಶ ಆಗೋ ಚಾನ್ಸು ಇರುತ್ತೆ. ಕನಕಾಂಬರ ಮಳೆ ಯಥೇಚ್ಛವಾದರೆ ಕನಕಾಂಬರ ನಿಯಂತ್ರಣ ಕಳ್ಕೊಳುತ್ತೆ, ಬರ ಇದು ಕಡಿಮೆ ಆಗ್ಬಿಡುತ್ತೆ. ಒಂದ್ಸರಿ ನೀ ಮಳೆ ಬಂತು ಹೋಯ್ತಂದ್ರೆ ಕನಕಾಂಬರ ಸ್ಟಾರ್ಟ್ ಆಗ್ಬೇಕಂದ್ರೆ 8 ದಿನ ಬೇಕು, ಬೇಗ ಹೂವು ಹಾಳಾಗುತ್ತೆ ಮತ್ತು ಹಳ್ಳಲ್ಲ. ಈಗ ಅಂದ್ರೆ ಹೆಚ್ಚು ಮಳೆಗಾಲ ಆದ್ರೆ ಇದು ಹೂವಿನ ಬೆಳೆಯಲ್ಲಿ ಹೆಚ್ಚು ಇಳುವರಿ ತಗೊಳಕಾಗಲ್ಲ, ಅಂದ್ರೆ ರೋಗಗಳು ಬರ್ತಾವ ಅಂತ ಹೇಳಿ? ರೋಗ ಬರುತ್ತೆ, ಸ್ವಲ್ಪ ಅನಾನುಕೂಲ ಜಾಸ್ತಿ ಆಗುತ್ತೆ. ಅನಾನುಕೂಲ ಅಂದ್ರೆ ಯಾವ ರೀತಿ ಆಗುತ್ತೆ ನಿಮಗೆ ಮಳೆಯಿಂದ? ಅದೇ ಮಳೆ ಬಂದಾಗ ಸುಗಂಧರಾಜಿಗೆ ಏನಿಲ್ಲ, ಸುಗಂಧರಾಜ ಬಂದಂಗೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 1 ಹೆಕ್ಟರ್ಗೆ 50 ಕೆಜಿ ಬರೋದು 60 ಕೆಜಿ ವರೆಗೂ ಬರುತ್ತೆ ಮಳೆ ಬಂದ್ರೆ. ಕನಕಾಂಬರ 10 ಕೆಜಿ ಬಂದಿದ್ದು 5 ಕೆಜಿ ಬರುತ್ತೆ, ಆಗ ರೇಟ್ ಜಾಸ್ತಿ ಆಗುತ್ತೆ ಮಾರುಕಟ್ಟೆಯಲ್ಲಿ. ಅಂದ್ರೆ ಈ ಹೂವಿನ ಸಸಿ ಮೇಲೆ ರೋಗ ಅಂತಂದ್ರೆ ಯಾವ ರೀತಿ ಬರುತ್ತೆ? ಹೂವಿನ ಇದಕ್ಕೆ ಅಂದ್ರೆ ಕನಕಾಂಬರ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಉಳ್ಳ ಟ್ರಿಪ್ಸ್ ಅಂತಾರೆ, ಟ್ರಿಪ್ಸ್ ಬಂದ್ಬಿಟ್ರೆ ಇನ್ನು ಯಾವುದೂ ಬರಲ್ಲ. ಮತ್ತೆ ಸುಗಂಧರಾಜ ಬಂದ್ಬಿಟ್ಟು ಒಂದು ಬೆಂಕಿ ರೋಗ ಅಂತ, ಮಜ್ಜಿಗೆ ರೋಗ ಅಂತ, ಮತ್ತೆ ಹೂವಿನ ಕೊರಿತ ಅಂತ, ಒಂದು 4-5 ರೀತಿ ಬರುತ್ತೆ ರೋಗ. ಅಂದ್ರೆ ಈ ರೀತಿ ಹೂವಿನ ಬೆಳೆಗಳಲ್ಲಿ ರೋಗ ಕಂಡು ಬಂದಾಗ ನೀವು ಏನಲ್ಲಿ ಕ್ರಮ ತಗೊಳ್ತೀರಾ? ಮೊದಲು ನಾವು ಹೋದ ತಕ್ಷಣನೇ ನೋಡೋದು ಬೆಳೆನ, ನಮಗೆ ಯಾವ ರೋಗ ಕಾಣಿಸುತ್ತೆ ಅಂತ ಅಭಿಪ್ರಾಯ ತಿಳ್ಕೊಂಬಿಟ್ಟು ಮೊದಲು ಮತ್ತೆ ನಾವು ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ತೋಟಗಾರಿಕೆಯಲ್ಲಿ ಅವರ ಅಭಿಪ್ರಾಯ ತಿಳ್ಕೊಂಬಿಟ್ಟು ಅದಕ್ಕೆ ಯಾವ ಔಷಧ ಕೊಡಬೇಕು ಅನ್ನೋದು ತಿಳ್ಕೊಂಡು ಕೊಟ್ಕೊಂಡು ನಿಯಂತ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ತೀವಿ. ಈಗ ಹೆಚ್ಚಾಗಿ ಈಗ ಹೂವಿನ ಒಂದು ಗಿಡದ ಮೇಲೆ ರೋಗ ಬರುತ್ತಾ ಏನು ಹೂವಿನ ಮೇಲೆ ರೋಗ ಬರುತ್ತಾ? ಕೆಲವೊಂದು ಬಾರಿ ಹೂವಿನ ಮೇಲೆ ರೋಗ ಬರ್ತಾವೆ. ಹೂವಿನ ಬೆಳೆಯಲ್ಲಿ ಯಥೇಚ್ಛ ಗೊಬ್ಬರ ಅದು ಸಸಿಗೆ ಬರಲ್ಲ, ಹೂವಿಗೆ ಜಾಸ್ತಿ ಬರುತ್ತೆ. ಕಾಯಿ ಕೊರತ, ಕನಕಾಂಬರ ಬಂದ್ಬಿಟ್ಟು ತೆನೆಯಾಗಿ ಬರುತ್ತೆ, ಮತ್ತೆ ಸುಗಂಧ ರಾಜ ಬಂದ್ಬಿಟ್ಟು ಅದು ಗೆಡ್ಡೆಗೂ ಬರುತ್ತೆ ಮತ್ತೆ ತೆನೆಗೂ ಬರುತ್ತೆ, ಆಮೇಲೆ ಬೆಂಕಿ ರೋಗ ಅನ್ನೋದು ಎಲೆಗೆ ಬರುತ್ತೆ. ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ಬರ್ತವೆ. ಅಂದ್ರೆ ಹೆಚ್ಚು ಮಳೆಗಾಲ ಆದಾಗ ಈ ಸಮಸ್ಯೆ ಬರುತ್ತಾ? ಯಥೇಚ್ಛ ಮಳೆ ಆದಾಗ ಈ ಸಮಸ್ಯೆನೂ ಬರುತ್ತೆ. ಈಗ ಬೇಸಿಗೆಯಲ್ಲಿ ನಿಮ್ಮ ಹೂವಿನ ಬೆಳೆಗೆ ಯಾವುದೇ ರೋಗ ಇರಲ್ಲ? ರೋಗ ಕಡಿಮೆ, ಆರ್ಥಿಕ ಇದರಿಂದ ಸ್ವಲ್ಪ ಮಾರ್ಕೆಟ್ ವ್ಯವಸ್ಥೆ ಕಡಿಮೆ ಇರುತ್ತೆ, ಅಂದ್ರೆ ರೇಟ್ ಕಡಿಮೆ ಇರುತ್ತೆ. ಈ ವರ್ಷದಲ್ಲಿ ಇನ್ನೊಂದು ಹೊಸ ಬೆಳೆನೂ ಬೆಳೆದಿದ್ದೀವಿ ಸರ್, ಈಗ ಸೇವಂತಿಗೆ ಈಗ ಇನ್ನು ಇದು ಫಸ್ಟ್ ಟೈಮ್ ಮಾಡಿದ್ದೀವಿ ಸರ್, ಇನ್ನು ಬಂದಿಲ್ಲ ಫಸಲಿಗೆ. ಈಗ ನೆಕ್ಸ್ಟ್ ಆಗಸ್ಟಲ್ಲಿ ಪ್ರಾರಂಭ ಆಗೋದು ಸರ್. ಈಗ ಅಲ್ಲಿ ನಿಮ್ಮ ಒಂದು ಜಮೀನಲ್ಲಿ ಅಂದರೆ ಯಾವ ಥರದ ಹೂವುಗಳು ಕಟಾವಿ ಬಂದಿದೆ? ಈಗ ಕನಕಾಂಬ್ರ, ಸುಗಂಧರಾಜ, ಪತ್ರೆ ಈ ಮೂರು ಸ್ಟಾರ್ಟ್ ಇದೆ ಸರ್. ಈಗ ಕಟಾವ್ ಅಂತಂದ್ರೆ ಪ್ರತಿನಿತ್ಯ ಈಗ ಮೂರು ಥರದ ಹೂವುಗಳನ್ನ ಕಟಾವ್ ಮಾಡಿ ಮಾರಾಟ ಮಾಡ್ತಾರೆ? ಏನು ಒಂದೊಂದು ದಿನ ಒಂದೊಂದು ಡೈಲಿ ಸರ್? ಡೈಲಿ ಈಗ ಕನಕಾಂಬ್ರ ಇಲ್ಲ, ಅವತ್ತಿಂದ ಅವತ್ತೇ ಮಾಡಬೇಕು. ನಾಳೆಗೆ ಆದರೆ ಸುಗಂಧರಾಜ ಅವತ್ತಿಂದ ಅವತ್ತಿಗೆ ಮಾಡಿದ್ರೆ ಮಾತ್ರ ಅದು ಹೂವು ಮಾರ್ಕೆಟ್ ವ್ಯವಸ್ಥೆ ಮಾರ್ಕೆಟ್ಗೆ ನಡೆಯುತ್ತೆ, ಇಲ್ಲಾಂದರೆ ಅದು ಹಳ್ಳಿದ ಮೇಲೆ ಸುಗಂಧರಾಜ ಯಾರೂ ತಗೊಳಲ್ಲ. ಈ ಪ್ರತಿನಿತ್ಯ ಎಷ್ಟು ಜನ ನಿಮಗೆ ಬೇಕಾಗ್ತಾರೆ ಕೂಲಿ ಕಾರ್ಮಿಕರು? ನಮಗೆ ಕನಿಷ್ಠ ಅಂದ್ರೆ ಒಂದು 7-8 ಜನ ಬೇಕಾಗುತ್ತೆ ಸರ್. ಅಂದ್ರೆ ನಾಲ್ಕು ತರದ ಹೂವನ್ನ ಹರಿದ್ಬಿಟ್ಟು ಮಾರ್ಕೆಟ್ ಕಳಿಸ್ಬೇಕು. ಅಟ್ ಅ ಟೈಮ್ ಬೆಳಗಿಂದ 10 ಗಂಟೆವರೆಗೂ ಕೆಲಸ. ಈಗ ನೀವೇ ನಿಭಾಯಿಸ್ಕೊಂಡು ಹೋಗ್ತಾರ ಏನು ಬೇರೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿ ಈ ಒಂದು ಕೃಷಿ ಬದುಕು ಮಾಡ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಇರೋಂಥ ಸದಸ್ಯರು ಪಡ್ಕೊಂಡು ಅದ್ರ ಮೇಲೆ ಲೇಬರ್ಸ್ನ ಪಡ್ಕೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗ್ತೀವಿ. ಮತ್ತೆ ನಮಗೆ ಒಂದೇ ಆದಾಯ ಅಲ್ಲ, ಅವ್ರಿಗೂ ಒಂದು ವರ್ಕಿಂಗ್ ಇರುತ್ತೆ ಡೈಲಿ ಕೆಲಸ. ಬೇರೆ ಕಡೆ ಹೋಗದಿದ್ದಂಗೆ ನಮಗೆ ಅವಲಂಬನೆ ಆಗಿರ್ತಾರೆ, ನಮಗೂ ಆದಾಯ ಅವ್ರಿಗೂ ಆದಾಯ. ಈಗ ಬೆಳಗ್ಗೆ ಅಂತಂದ್ರೆ ಮುಂಜಾನೆ ಎಷ್ಟು ಗಂಟೆಯಿಂದ ನೀವು ಹೋಗ್ತೀರಾ ಹೂ ಕಟಾವು ಮಾಡಬೇಕು? ಹೂ ಕಟಾವು ಮಾಡೋಕೆ 6 ಗಂಟೆಯಿಂದ 10 ಗಂಟೆವರೆಗೂ ಕಟಾವು ಮಾಡ್ತೀವಿ. ಈಗ ಒಂದು 8 ಜನ ಹೋದ್ರೆ ಬೆಳಿಗ್ಗೆ 6 ಗಂಟೆಗೆ, ಈಗ 10 ಗಂಟೆ ಅಷ್ಟೊತ್ತಿಗೆ ಯಾವ್ಯಾವ ಹೂವು ಎಷ್ಟೆಷ್ಟು ಕೆಜಿ ಬಿಡಿಸ್ತೀರಾ ನೀವು? ಕನಕಾಂಬ್ರ ಬಂದ್ಬಿಟ್ಟು ಒಂದು 6-7 ಜನ 10-15 ಕೆಜಿವರೆಗೂ ಬಿಡಿಸ್ತೀವಿ. ಮತ್ತೆ ಸುಗಂಧರಾಜ ಬಂದ್ಬಿಟ್ಟು ಲೇಬರ್ಸ್ ಕಡಿಮೆ, ಅದಕ್ಕೆ ಒಂದು ಹೆಕ್ಟೇರ್ಗೆ ಬಂದ್ಬಿಟ್ಟು 2-3 ಬೇಕಾದ್ರೆ ಒಂದು ಹೆಕ್ಟೇರ್ಗೆ ಒಂದು 50-60 ಕೆಜಿ ಬಿಡಿಸ್ಬೋದು. ಈಗ ಪತ್ರೆ ಅಂದ್ರೆ ಅದನ್ನೆಲ್ಲ ಅದು ಪತ್ರೆ ಮತ್ತೆ ಅದು ಯಾವ ಟೈಮ್ ಬೇಕಾದ್ರೂ ಬಿಡಿಸ್ಬೋದು, ಯಾವ ಟೈಮ್ ಬೇಕಾದ್ರೂ ಕಳಿಸ್ಬೋದು. ವ್ಯಾಪಾರಸ್ಥರು ಹೆಂಗೆ ಕೇಳ್ತಿರ್ತಾರೆ ಯಾವ ಟೈಮಲ್ಲಿ ಕೇಳ್ತಾರೋ ಆ ಟೈಮ್ಗೆಲ್ಲ ಕಳಿಸ್ತಾ ಇರ್ತೀವಿ, ಮಧ್ಯಾಹ್ನದಿಂದ ಕಳಿಸ್ತಾ ಇರ್ತೀವಿ. ಅಂದರೆ ಹೆಚ್ಚು ನಿಮಗೆ ಬೇಗ ಸಾಗಲ್ಲ ಅಂತಂದ್ರೆ ಹೂ ಕಟಾವು, ಈ ಕನಕಾಂಬ್ರ ನಿಮಗೆ ಬೇಗ ಸಾಗಲ್ಲಲ್ವಾ? ಹೌದು ಕನಕಾಂಬ್ರ ಸಾಗಲ್ಲ. ಮಲ್ಲಿಗೆ ಕನಕಾಂಬ್ರ ಸೇಮ್ ಇರುತ್ತೆ. ಅಂದ್ರೆ ಹೆಚ್ಚಾಗಿ ನಿಮ್ಮ ಮಲ್ಲಿಗೆ ಹೂ ಅಂದ್ರೆ ಅರಳಿದ ಹೂ ಕಟ್ ಮಾಡ್ತೀರಿ, ಮಗ್ಗು ಕಟ್ ಮಾಡಿ ಮಗ್ಗು ಕಟ್ ಮಾಡ್ಬೇಕು. ಹಳ್ಳಿದ ಮೇಲೆ ಅದನ್ನ ಯಾರು ಮಾರ್ಕೆಟ್ ತಗೊಳಲ್ಲ, ಬೇಡಿಕೆ ಇರಲ್ಲ. ಈಗ ಒಂದ್ ವೇಳೆ ಏನಾದ್ರೂ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂತು, ಅವತ್ತು ನೀವು ಏನಾದ್ರ ಕಾರಣಾಂತರದಿಂದ ಮಲ್ಲಿಗೆ ಮೊಗ್ಗನ್ನು ಬಿಡಿಸಕ್ ಆಗ್ಲಿಲ್ಲ, ಹೂ ಅರಳ್ತದು, ಅವಾಗ ಏನ್ ಮಾಡ್ತೀರಾ ನೀವು? ಅದನ್ನ ವೇಸ್ಟ್ ಆಗುತ್ತೆ, ಆ ತಿಂದಿನ ಏನ್ ಬಂದಿರುತ್ತೋ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ದಿನ ಮಗ್ಗೆ ಬಿಡಿಸ್ಕೊಡ್ಬೇಕು. ಈಗ ಏನಾದ್ರೂ ಅರಳಿದಂತ ಮಲ್ಲಿಗೆ ಹೂವನ್ನ ಕಟ್ಟಿ ಮಾರಾಟ ಮಾಡಬಹುದಲ್ಲ ನೀವು ಮಾರ್ಕೆಟ್ ನಲ್ಲಿ? ರೇಟ್ ಇದ್ರೆ ಎಲ್ಲ ಕಡೆ ಸೇಲಿಂಗ್ ಆಗುತ್ತೆ, ಬಟ್ ರೇಟ್ ಇಲ್ಲ ಅಂದ್ರೆ ಯಾರು ತಗೊಳಲ್ಲ. ಸೀಸನ್ ಅಲ್ಲಿ ದುಡ್ಕೊಬೇಕು. ಈಗ ಮಾರಾಟ ಮಾಡಬಹುದು, ಹೂವನ್ನು ಮಾರಾಟ ಮಾಡಬಹುದು. ಅದೇ ಈಗ ಮಾರಾಟ ಅಂದ್ರೆ ಒಳ್ಳೆ ಸೀಸನ್ ಅಂದ್ರೆ ಹೂವಿನ ಬೆಳೆಗೆ ಶ್ರಾವಣದಿಂದ ಒಳ್ಳೆ ಬೆಳೆ, ಮತ್ತೆ ಏಪ್ರಿಲ್ ಮೇ ವರೆಗೂ ಒಳ್ಳೆ ರೇಟ್ ಇರುತ್ತೆ. ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ. ಹೆಚ್ಚಿನ ಬೇಡಿಕೆ ಅಂದ್ರೆ ದಸರಾ, ದೀಪಾವಳಿ, ಯುಗಾದಿ ಮತ್ತೆ ಶ್ರಾವಣ. ಈಗ ಏನೇನ್ ರೇಟ್ ಸಿಗುತ್ತೆ ನಿಮಗೆ ಸೀಸನ್ ಅಲ್ಲಿ? ಸೀಸನ್ ಅಲ್ಲಿ ಈಗ ಕನಕಾಂಬ್ರ ಬಂದ್ಬಿಟ್ಟು ಈ ಟೈಮಲ್ಲಿ 600-700 ಇದೆ. ಮತ್ತೆ ರೈತ ಬಾಂಧವರು ಎಲ್ಲಾ ಕಡೆಯಿಂದ ಹಾಕಿರೋದ್ರಿಂದ ಹೂವಿನ ಕನಕಾಂಬ್ರ ಬೆಳೆಗೆ ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ. ಹೂವಿನ ಬೇಡಿಕೆ ಹೇಗೆ ಬೇಡಿಕೆ ಕಡಿಮೆ ಆಗಿದೆ ಅಂದ್ರೆ ಇಳುವರಿ ಯಥೇಚ್ಛವಾಗಿ ಬರ್ತಾ ಇದೆ, ಆದ್ರಿಂದ ರೇಟಿನ ಏರುಪೇರು ಆಗ್ತಾ ಇದೆ. ನಾವು ಮೊದಲು ಮಾಡಿದಾಗ ಈಗ ಸುಮಾರು 3-4 ವರ್ಷದ ಕೆಳಗಡೆ ಈ ಟೈಮಲ್ಲಿ 1 ಕೆಜಿ ಕನಕಾಂಬ್ರಿಗೆ ಬಂದ್ಬಿಟ್ಟು 1,000-1,200-1,300 ಇರೋದು. ಈಗ ಈ ವರ್ಷದಲ್ಲಿ ಕನಕಾಂಬ್ರ ಬೆಳೆಗೆ ಶ್ರಾವಣದಲ್ಲಿ 600-700 ಒಂದು ಇದು ಮ್ಯಾಕ್ಸಿಮಮ್ ರೇಟ್ ಆಗ್ಬಿಟ್ಟಿದೆ. ಈಗ ಸುಗಂಧರಾಜಗೂ ಒಳ್ಳೆ ಬೇಡಿಕೆ, ಈಗ ಸುಗಂಧರಾಜ ಬಂದ್ಬಿಟ್ಟು 300-500 ನಡೀತಾ ಇದೆ. ಮಲ್ಲಿಗೆ ಅಂದ್ರೆ ಮಲ್ಲಿಗೆ ಈಗ ಅದು ಒಳ್ಳೆ ರೇಟ್, ಇವೆರಡಕ್ಕಿನ್ನ ಒಳ್ಳೆ ಬೇಡಿಕೆ ಇದೆ. ಅದೇ ನಾವು ಹೇಳಿದ್ವಲ್ಲ, ನಾವು ಆಯ್ಕೆ ಮಾಡ್ಕೊಂತ ಕಾಕಡ ಮಲ್ಲಿಗೆಯಲ್ಲಿ ಕಾಕಡ ಅಂತ, ಅದಕ್ಕೆ ಒಳ್ಳೆ ಬೇಡಿಕೆ. ಒಂದು ಕೆಜಿಗೆ ಬಂದ್ಬಿಟ್ಟು 600-700 ಕಟ್ಟಿರೋ ಹೂವನ್ನ ನಾವು ಮಾರಾಟ ಮಾಡಿದ್ರೆ 1 ಕೆಜಿಗೆ 1,000 ರೂಪಾಯಿ ಇದೆ. ಈಗ ಪತ್ರೆ ಅಂದ್ರೆ ಅದನ್ನ ಯಾವ ರೀತಿ ಕಟ ಮಾಡಿ? ನಾವು ಪತ್ರೆಯನ್ನು ಬೆಳಗಿನ ಟೈಮಲ್ಲಿ ಕಳಿಸ್ಬೋದು, ಮಧ್ಯಾಹ್ನ ಟೈಮಲ್ಲಿ ಕಳಿಸ್ಬೋದು, ಬಟ್ ಅದರಲ್ಲಿ ಲೇಬರ್ಸ್ ಬಹಳ ಜನ ಬೇಕಿಲ್ಲ. ಒಂದು 20-30 ಕೆಜಿ ಬಿಡಿಸೋಕೆ ಒಂದು ಇಬ್ಬರು ಇದ್ರೆ ಒಂದು 4 ಗಂಟೆ ಆದರೆ 40 ಕೆಜಿನ ಬಿಡಿಸಿ ಕಳಿಸ್ಬೋದು. ಅದಕ್ಕೆ ಒಂದು ಮ್ಯಾಕ್ಸಿಮಮ್ ರೇಟ್ ಇದೇ ಇರುತ್ತೆ. ಈಗ ಸ್ಟಾವ್ನಲ್ಲಿ 100-150 ರೂಪಾಯಿ ಇರುತ್ತೆ ಬೆಂಗಳೂರಲ್ಲಿ, ನಮ್ಮ ಲೋಕಲ್ ಆದರೆ 50-100 ರೂಪಾಯಿ ಕೆ ಜಿ. ಈಗ ಒಂದು ಟೈಮ್ನಲ್ಲಿ ಸಾಕಷ್ಟು ರೇಟ್ ಇರುತ್ತೆ ಹೂವಿನ ಬೆಳೆ, ಅಂದರೆ ಒಂದು ಟೈಮ್ ಸಾಕಷ್ಟು ರೇಟ್ ಕಡಿಮೆ ಆಗುತ್ತೆ, ಅವಾಗ ಆಸಕ್ತಿ ಏನಾದರೂ ಬದಲಾವಣೆ ಮಾಡ್ಕೊಳ್ತೀರಾ ನೀವು? ಅಂದರೆ ನಿಮ್ಮಲ್ಲಿ ಆಸಕ್ತಿ ಕಡಿಮೆ ಆಗುತ್ತಾ? ಇಲ್ಲಪ್ಪ ರೇಟ್ ಇಲ್ಲ, ಇಲ್ಲ ಬಿಡಿಸೋದಾಗಿರಲಿ ಮಾರಾಟ ಮಾಡೋದಾಗಿರಲಿ ಬಿಡಪ್ಪ ರೇಟ್ ಇಲ್ಲ ನಾಳೆ ಏನೋ ನಾಡ್ದೋ ಏನೋ ಈ ಥರ ಮನೋಭಾವನೆ ಎಂದ? ಇಲ್ಲ ಇಲ್ಲ, ನಮಗೆ ಯಾವಾಗಲೂ ಒಂದೇ ಥರನೇ ಅವಲಂಬನೆ ಮಾಡ್ಕೊತೀವಿ. ಯಾಕಂದರೆ ನಮಗೆ ಒಳ್ಳೆ ಇದರಲ್ಲಿ ಸೀಜನ್ ಇದ್ದಾಗ ದುಡ್ಕೊಂಡಿರ್ತೀವಿ, ಸೀಜನ್ ಇಲ್ಲ ಅಂದಾಗ ನಾವು ಅದನ್ನು ಒಳ್ಳೆ ಬೆಳೆನ ಆಗಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ದು ಅದೇ ಕಸಬು ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಜಾರು ಅನಿಸಲ್ಲ. ಅಂದರೆ ಈಗ ಸಾಕಷ್ಟು ಹೂ ಬೆಳೀತಾ ಇದ್ರ, ಜೊತೆಗೆ ಪತ್ರೆಯನ್ನು ಬೆಳೀತಾ ಇದ್ರ, ಈಗ ಮಾರಾಟ ಅಂತಂದ್ರೆ ಕಟಾವು ನಂತರ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ನಮ್ಮ ಮಾರ್ಕೆಟ್ ವ್ಯವಸ್ಥೆ ಬೆಂಗಳೂರು ಕಳಿಸ್ತೀವಿ. ಈಗ ಸೇವಂತಿಗೆ ಬಂದ್ಬಿಟ್ಟು ನಮ್ಮಲ್ಲಿ ಲೋಕಲಲ್ಲಿ ರೇಟ್ ಕಡಿಮೆ ಇದೆ, ಅದರಿಂದ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ, ಈಗ ಬೆಂಗಳೂರು ಹೋದ್ರೆ ಒಳ್ಳೆ ಮಾರ್ಕೆಟ್ ಇದೆ. ಒಂದು ಕೆ ಜಿಗೆ ಬಂದ್ಬಿಟ್ಟು ಅಲ್ಲಿ 250-300 ವರೆಗೂ ನಡೀತಾ ಇದೆ. ಈಗ ಸೀಸನ್ನಲ್ಲಿ ಈಗ ಹಬ್ಬರ ದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ ಅಂತ ಹೇಳಿದ್ರ, ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳಿದ್ರ, ಈಗ ನೀವೇ ಮಾರ್ಕೆಟ್ಗೆ ಹೋಯ್ದಂಗೆ ಆರುಗಳು ಕಟ್ಟಿ ಇಲ್ಲ ಕೇಜ್ಗಟ್ಟಲೆ ನೀವೇ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ಬೋದಲ್ಲ? ನಾವು ರೈತರ ಆಗದಿಂದ ನಾವು ಇಲ್ಲೇ ಮಾಡ್ಕೊಳಕಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಅಂದ್ರೆ ಹೆಚ್ಚು ನಿಮಗೆ ಕಾಲಾವಕಾಶ ಇರಲ್ಲ. ಒಟ್ಟಾರೆ ಏನನ್ಸುತ್ತೆ ನಿಮಗೆ ಈ ಹೂವಿನ ಕೃಷಿ? ಹೂವಿನ ಕೃಷಿಯಲ್ಲಿ ನಮಗೆ ಒಳ್ಳೆ ಫಸಲು ಮತ್ತು ಒಳ್ಳೆ ಆದಾಯ, ಒಳ್ಳೆ ಲಾಭ ರೈತರೆಲ್ಲ ಇದನ್ನ ಒಳ್ಳೆ ಲಾಭದಾಯಕ ಆಗಿರುತ್ತೆ. ಇದನ್ನೆಲ್ಲರೂ ರೂಢಿಸ್ಕೊಂಡ್ರೆ ನಮ್ಮ ಇದರಲ್ಲಿ ರೈತರು ಬಾಂಧವರು ಮುಂದಕ್ಕೆ ಬರಬಹುದು, ನಾವು ರೈತರೆಲ್ಲ ಒಂದು ಅಂತ ಮುಟ್ಟಬಹುದು ಅನ್ನೋ ಅಭಿಪ್ರಾಯ ನನ್ನಲ್ಲಿ ಇದೆ. ಅಂದ್ರೆ ಪ್ರತಿನಿತ್ಯ ಆದಾಯನೂ ಕಾಣಬಹುದು, ಆದಾಯ ಕಾಣಬಹುದು. ಯಾವುದೇ ಒಂದು ಈಗ ಮೆಕ್ಕೆಜೋಳ ಹಾಕಿದೀವಿ ಅಂದ್ರೆ ಅದು 6 ತಿಂಗಳು ವರ್ಷ ತನಕ ಕಾಯ್ಬೇಕಾಗುತ್ತೆ. ಈಗ ಹೂವಿನ ಬೆಳೆಯಲ್ಲಿ ಈಗ ಹೂ ಏನಾದ್ರೂ ನಿಮಗೆ ಕಟಾವಿ ಬಂತು ಅಂದ್ರೆ ಈಗ ವಾರದಲ್ಲಿ 3-4 ದಿನ ಆದ್ರೂ ನೀವು ಹೂ ಬಿಡಿಸೇ ಬಿಡಿಸ್ತೀರಿ, ವಾರದಲ್ಲಿ 3-4 ದಿನ ನೀವು ಆದಾಯ ಕಂಡೇ ಕಾಣಬಹುದಲ್ವಾ? ಕಾಣ್ತೀವಿ ಸರ್. ಆದ್ರಿಂದ ಮೆಕ್ಕೆಜೋಳ ಈರುಳ್ಳಿಗಿಂತ ಒಳ್ಳೆ ಲಾಭದಾಯಕ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇದ್ರ ಜೊತೆಗೆ ಹೈನುಗಾರಿಕೆ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ ನೀವು? ನಾವು ಹೈನುಗಾರಿಕೆಯಲ್ಲಿ ಒಂದು 10 ಹಸು ಸಾಕೊಂಡಿದ್ವಿ, ಅದರಿಂದ ಒಳ್ಳೆ ಲಾಭದಾಯಕನೂ ಇದೆ. ಯಾಕಂದ್ರೆ ಹೂವಿನ ಬೆಳೆ ಜೊತೆಗೆ ಅದನ್ನು ಮಾಡ್ಕೊಂಡಿದ್ವಿ, ಅದನ್ನು ಹೂವಿನ ತರ ದಿನನೂ ನಮಗೆ ಒಳ್ಳೆ ಆದಾಯನೂ ತರ್ತಾ ಇದೆ ಹಾಲಿನ ಉತ್ಪಾದನೆಯಿಂದ. ಈಗ ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆ ಮಾಡಿದ್ರಲ್ಲ, ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರ ನೀವು? ಹೂವಿನ ಕೆಲಸ ನಾವು ಬೆಳಗಿನ ಜಾವ 6 ಗಂಟೆಯಿಂದ 10-12 ಗಂಟೆವರೆಗೆ ಮುಗಿಸ್ಕೊಂತೀವಿ. ಆಮೇಲೆ ಹೈನುಗಾರಿಕೆಯನ್ನು ಫ್ರೀಡಮ್ಮಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲವರೆಗೂ ಈ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಜಮೀನಲ್ಲೇ ಮನೆ ಮಾಡ್ಕೊಂಡಿರೋದ್ರಿಂದ ಈ ಹೂವಿನ ಬೆಳೆ ಜೊತೆಗೆ ಹೈನುಗಾರಿಕೆಯನ್ನು ಮಾಡಕ್ಕೆ ಒಂಥರ ನಿಮಗೆ ನೆರವಾಯ್ತು ಅಂತ ಹೇಳ್ತೀರಾ? ಹೌದು ಸರ್, ಬಹಳ ಸಹಕಾರ ಆಯ್ತು ನಮಗೆ. ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರೆ ನೀವು? ನಾವು ಇದರಲ್ಲಿ ಒಳ್ಳೆ ಇದಂತ ಜರ್ಸಿ ಮತ್ತು ಹೆಚ್ಚಪ್ಪ ಅಂತ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವನ್ನ ಬೇರೆ ಕಡೆಯಿಂದ ತರಿಸ್ಬಿಟ್ಟು ಒಳ್ಳೆ ಹಾಲು ಉತ್ಪಾದನೆ ಬರೋಂಥ ಹಸುಗಳನ್ನ ಸಾಕಿ ಮಾಡ್ತಾ ಇದ್ವಿ. ಒಂದು ಹಸು ಬಂದ್ಬಿಟ್ಟು ಹೆಚ್ಚಪ್ಪ ಆದರೆ ಒಳ್ಳೆ ಹಸು ಇದಾದರೆ ಒಂದು ಹಸುವಿಗೆ 10 ಲೀಟರ್ವರೆಗೂ ಬರ್ತಾ ಇದೆ. ಏನಾದರೂ ಹಸಿರು ಮೇವಿನ ಬೆಳೆಗಳನ್ನ ಏನಾದರೂ ಬೆಳ್ಕೊಳ್ತಾ ಇದ್ದೀವಿ ನಾವು, ಅದ್ರ ಜೊತೆಗೆ ಹುಲ್ಲು ಹಾಕೊಂಡ್ಬಿಟ್ಟು ಹಸಿ ಹುಲ್ಲು ಕೊಟ್ಟು ಮತ್ತೆ ಇರೋಂಥ ಆಹಾರ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಕೊಡ್ತಾ ಇದ್ದೀವಿ. ಈಗ ಪ್ರತಿನಿತ್ಯ ಎಷ್ಟು ಹಾಲು ಮಾರಾಟ ಮಾಡ್ತೀರಾ? ಈಗ 10 ಹಸು ಸಾಕಾಣಿಕೆ ಮಾಡಿದ್ರೆ ನಾವು 10 ಹಸುಗಳಲ್ಲೇ 10 ಹಸುಗಳು ಕರೆಯೋಕ್ಕಾಗಲ್ಲ. ಸೀಜನ್ನು ಅವು ಒಂದು ಹಸು ಬಂದ್ಬಿಟ್ಟು 6 ತಿಂಗಳವರೆಗೂ ಒಳ್ಳೆ ಹಾಲು ಬರುತ್ತೆ. ನಂತರ ಅದು ಗರ್ಭಧಾರಣೆ ಆದ ನಂತರ 3 ತಿಂಗಳು ಮಾತ್ರ ಬರುತ್ತೆ, ಆಮೇಲೆ ಹಾಲು ಕಡಿಮೆ ಆಗುತ್ತಾ ಬರುತ್ತೆ. ನಾವು ಒಂದು ಹಸು ಕರ ಹಾಕಿದ ತಕ್ಷಣ 6 ತಿಂಗಳವರೆಗೂ ಒಳ್ಳೆ ಲಾಭದಾಯಕ ನೋಡ್ಕೊಬೋದು. ಈಗೆಲ್ಲ ಹಾಲು ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಏನು ನಿಮ್ಮೂರಲ್ಲೇ ಡೈರಿ ಇದೆ ಹಾಲಿನ ಡೈರಿ? ನಮ್ಮ ಕೋನ್ಸರದಲ್ಲೇ ಇದೆ ಹಾಲಿನ ಡೈರಿ, ಆದ್ರಿಂದ ನಮಗೆ ಹೈನುಗಾರಿಕೆಗೆ ಒಳ್ಳೆ ಇದಾಗಿದೆ ಹಾಲಿನ ಮಾರಾಟ. ಅಂದ್ರೆ ಈ ಕೃಷಿ ಜೊತೆಗೆ ಈ ಒಂದು ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ನಿಮಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತಲ್ವಾ, ಗಂಜಲು ಸಿಗುತ್ತೆ, ಇದನ್ನೆಲ್ಲ ಕೃಷಿಗೆ ಬಳಸ್ಕೊಂಡ್ರೆ ಇನ್ನೂ ನಿಮ್ಮ ಹೂವಿನ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಇನ್ನೊಂದು ಈಗ ನಾವು ಇದ್ ಮಾಡ್ತಾ ಇದೀವಿ, ಎರೆಹುಳ ಗೊಬ್ಬರ ನಾವೇ ರೆಡಿ ಮಾಡ್ಕೊಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎರೆಹುಳ ಸಾಕಾಣಿಕೆ ಮಾಡ್ಬಿಟ್ಟು ಅದರಲ್ಲಿಂದ ನಾವು ಇದ್ ಮಾಡ್ಕೊಂತ ಇದೀವಿ. ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರೆ ಎರೆಹುಳನ? ಎರೆಹುಳ ಈಗ ಒಂದು 4 ಕೆಜಿವರೆಗೂ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದು 4 ಕೆಜಿಗೆ ಅಂದ್ರೆ 1 ಕ್ವಿಂಟಲ್ ವರೆಗೂ ಒಂದು ತಿಂಗಳಿಗೆ ಬರಬಹುದು ಅಂತ ನಮ್ಮ ಅನಿಸಿಕೆ ಇದೆ ಗೊಬ್ಬರ. ಈಗ ಹೆಚ್ಚಾಗಿ ನೀವು ರಾಸಾಯನಿಕ ಗೊಬ್ಬರನ ಬಳಸೋದು ಕಡಿಮೆ ಮಾಡ್ಬೋದಲ್ವಾ? ರಾಸಾಯನಿಕ ಗೊಬ್ಬರನ ಇದು ಮಾಡ್ಬೋದು, ಗಂಜಲೆಯಿಂದ ಔಷಧ ರೀತಿಯಲ್ಲಿ ಸಿಂಪಡಣೆ ಮಾಡಿದ್ರೆ ಹೂವಿನ ಬೆಳೆಗೂ ಒಳ್ಳೆ ಇದಿದೆ. ಒಟ್ಟಾರೆ ಈ ಒಂದು ಹಾಲಿನಲ್ಲಿ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ತಿಂಗಳಿಗೆ? ನಮ್ಗೆ ಒಂದು ಟೋಟಲ್ ಒಂದು ತಿಂಗಳಿಗೆ 40-50 ಸಾವಿರವರೆಗೂ ಬರ್ತಾ ಇದೆ. ಏನನ್ಸುತ್ತೆ ಈ ಕೃಷಿ ಬದುಕು ನಿಮಗೆ? ನಮಗೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸ್ಗಿಂತ ಒಳ್ಳೆ ಜೀವನ ಅನಿಸ್ತಾ ಇದೆ. ನಾವು ಒಬ್ಬರಿಗೆ ಒಂದು 10 ಕಾರ್ಮಿಕರಿಗೆ ಕೆಲಸ ಕೊಟ್ಟಂಗೆ ಆಗುತ್ತೆ, ಮತ್ತು ನಾವು ಬದುಕಿದಂಗೆ ಆಗುತ್ತೆ. ಒಳ್ಳೇದು ಸತೀಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಹೂವಿನ ಬೆಳೆಗಳನ್ನ ಯಾವ ರೀತಿ ಲಾಭದಾಯಕವಾಗಿ ಬೆಳೀತಾ ಇದ್ದೀರಾ, ಜೊತೆಗೆ ಈ ಒಂದು ಕೃಷಿ ಜೊತೆಗೆ ಸಾಕಾಣಿಕೆ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಹೂವಿನ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ಟಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ.